ಜಿ ಪರಮೇಶ್ವರ್. ಹನಿ ಟ್ರ್ಯಾಪ್ ಪ್ರಕರಣ ತನಿಖೆಗೆ ಸಂಸದ ಗೋವಿಂದ ಕಾರಜೋಳ ಆಗ್ರಹ. ಮತ್ತು ಮುಂದಿನ 4 ದಿನಗಳ ಕಾಲ ರಾಜ್ಯದ ಹಲವೆಡೆ ಮಳೆ ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಈಗ ಸಮಯ ಸರಿಯಾಗಿ 6:50. ಇದು ಆಕಾಶವಾಣಿ ಹಾಸನ 102.2 MHz. ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಜಲ ದಿವಸದ ಸಂದರ್ಭದಲ್ಲಿ ಕೊಳವೆ ಬಾವಿಗಳ ಪುನರುಜ್ಜೀವನದ ಕುರಿತಂತೆ ಆಲೂರು ತಾಲೂಕು ಕಾರಗೋಡು ಗ್ರಾಮದ ಯುವ ಕೃಷಿಕ ಕೆಎಂ ಡೀಲೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಳವೆ ಬಾವಿಗಳ ಪುನರುಜ್ಜೀವನ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಬಹುತೇಕ ಕೃಷಿಕರು ತಮ್ಮ ಕೃಷಿ ಏನಿದೆಯೋ ಇದಕ್ಕೆ ಆಧಾರಿಸಿರ್ತಕ್ಕಂಥದ್ದು ಕೊಳವೆ ಬಾವಿಯ ನೀರನ್ನು. ಕೊಳವೆ ಬಾವಿಯನ್ನು ತೋಡಿಸಿಕೊಂಡು ಅಲ್ಲಿ ಸಿಕ್ಕುವಂತಹ ನೀರಿನ ಪ್ರಮಾಣವನ್ನು ಆಧರಿಸಿ ಅದರ ಮೇಲೆ ಕೃಷಿಯನ್ನು ಮಾಡ್ತಾ ಹೋಗ್ತಾರೆ. ಇವತ್ತು ಹೆಚ್ಚು ಪ್ರಮಾಣದಲ್ಲಿ ಕೊಳವೆ ಬಾವಿಗಳು ಇರುವಂಥದ್ದನ್ನು ನಾವು ಗಮನಿಸಬಹುದು. ಹಳೆಯ ಕೊಳವೆ ಬಾವಿಗಳು ನಿಂತ ತಕ್ಷಣ ಹೊಸ ಕೊಳವೆ ಬಾವಿಗಳನ್ನು ಕೊರೆಸ್ತಕ್ಕಂಥದ್ದು, ಆ ಮೂಲಕ ನೀರನ್ನು ಹುಡುಕ್ತಕ್ಕಂಥದ್ದು, ಅದನ್ನು ಬಳಕೆ ಮಾಡಿಕೊಂಡು ಕೃಷಿಯನ್ನು ಮಾಡುವಂತಹ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಕೊಳವೆ ಬಾವಿಗಳಲ್ಲಿ ನೀರು ಯಾಕೆ ಕಡಿಮೆ ಆಗುತ್ತೆ ಅಥವಾ ನೀರು ಯಾಕೆ ನಿಂತು ಹೋಗುತ್ತೆ, ಏನು ಸಮಸ್ಯೆಗಳಾಗುತ್ತೆ, ಇದನ್ನು ಹೇಗೆ ಸರಿಪಡಿಸಬಹುದು ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಈ ಕೊಳವೆ ಬಾವಿಗಳ ಪುನರುಜ್ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸವನ್ನು ಮಾಡ್ತಾ ಇರತಕ್ಕಂಥವರು ಆಲೂರು ತಾಲೂಕಿನ ಕಾರಗೋಡು ಗ್ರಾಮದ ಕೆಎಂ ಡೀಲೇಶ್ ಕುಮಾರ್ ಅವರು. ಇನ್ನು ಯುವಕರು, ಅವರು ಓದಿದ್ದು ಬೇರೆ ಆದರೂ ಕೂಡ ವೃತ್ತಿಯನ್ನು ಕೊಳವೆ ಬಾವಿಗಳಿಗೆ ಸಂಬಂಧಪಟ್ಟ ಹಾಗೆ ಮಾಡ್ತಾ ಇದ್ದಾರೆ. ಅನೇಕ ಕೊಳವೆ ಬಾವಿಗಳನ್ನು ಪುನರುಜ್ಜೀವನವನ್ನು ಮಾಡಿದ್ದಾರೆ. ಎಂತಹ ಕೊಳವೆ ಬಾವಿ ಆದರೂ ಕೂಡ ಕೆಲವೊಂದಷ್ಟು ತಾಂತ್ರಿಕವಾದಂತಹ ಸಮಸ್ಯೆಗಳಿಂದಾಗಿ ಅದು ನೀರನ್ನು ನೀಡುವಲ್ಲಿ ವಿಫಲವಾಗಿರುತ್ತೆ. ಅಂತಹ ಕೊಳವೆ ಬಾವಿಗಳನ್ನು ಪುನರುಜ್ಜೀವನವನ್ನು ಮಾಡಬಹುದು ಅಂಥೇಳಿ ಡೀಲೇಶ್ ಕುಮಾರ್ ಅವರು ಹೇಳ್ತಾರೆ. ಬನ್ನಿ, ನಮ್ಮ ಕೊಳವೆ ಬಾವಿಗಳು ಹೇಗಿದ್ದಾವೆ, ಅವುಗಳ ಆರೋಗ್ಯ ಹೇಗಿದೆ, ಯಾಕೆ ಆರೋಗ್ಯ ಹದಗೆಡುತ್ತೆ, ಅದನ್ನು ಸರಿಪಡಿಸುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ಡೀಲೇಶ್ ಕುಮಾರ್ ಅವರಿಂದ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಡೀಲೇಶ್ ಕುಮಾರ್. ನಮಸ್ಕಾರ. ಡೀಲೇಶ್, ಎಷ್ಟು ವರ್ಷ ವಯಸ್ಸು ನಿಮಗೆ? ನನಗೀಗ 27 ರನ್ನಿಂಗ್ ಸರ್. 27 ವರ್ಷ ಆಯ್ತು. ಏನು ಓದಿದ್ರಿ ತಾವು? ಸರ್, ನಾನು MBA ಮಾಡಿ CMA ಮಾಡಿದ್ದೀನಿ, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮಾಡಿದ್ದೀನಿ. MBA ಮಾಡಿದ್ರಿ. ಈ MBAಗೂ ಕೊಳವೆ ಬಾವಿಗೂ ಏನು ಸಂಬಂಧ? ಸರ್, ಏನಿಲ್ಲ, ಓದಿದ್ ಬೇರೆ, ವೃತ್ತಿ ಬೇರೆ ಅಷ್ಟೇ. ಏನಾದ್ರೂ ಓದಿದ್ದೇ ಮಾಡ್ಬೇಕು ಅಂತ ಏನಿಲ್ಲ. ಓದಿದ್ದು ಕೆಲಸ ಮಾಡ್ತಿದ್ವಿ, ವಿಪ್ರದಲ್ಲಿ 3 ವರ್ಷ ಕೆಲಸ ಮಾಡಿದ್ವಿ. ಅದಾದ್ಮೇಲೆ ಮನೆ ಹತ್ರ ತೋಟ ಗದ್ದೆ ಎಲ್ಲ ನೋಡ್ಕೋಬೇಕಾಗಿತ್ತು, ಯಾರು ನೋಡೋ ಇರ್ಲಿಲ್ಲ. ಅದಕ್ಕಾಗಿ ವಾಪಸ್ ಬಂದ್ಬಿಟ್ಟು ತೋಟ ಗದ್ದೆ ನೋಡ್ತಾ ಅದ್ರ ಜೊತೆಗೆ ನಾವು ಒಂದೇನೋ ಒಂದು ಬಿಸ್ನೆಸ್ ಮಾಡ್ಬೇಕು, ಮನೆ ಹತ್ರ ಇದ್ದು ಏನು ಟೈಮ್ ವೇಸ್ಟ್ ಮಾಡಬಾರ್ದಲ್ಲ ಅಂತೇಳಿ ಫ್ರೀ ಟೈಮ್ ಅಲ್ಲಿ ಇದ್ದಾಗ ಅಂತೇಳಿ ನಾವು ಇದನ್ನ ಕೆಲಸ ವೃತ್ತಿ ಮಾಡಕ್ ಸ್ಟಾರ್ಟ್ ಮಾಡ್ತಾ ಹೋದ್ವಿ. ಬಟ್ ನಾನು ಕಾಲೇಜ್ ಡೇಸ್ ಅಲ್ಲೂ ಕೂಡ ಇಂಥ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಅಲ್ಲಿ ಕಾಲೇಜ್ ಒಂದು 3 ಗಂಟೆ ಮುಗೀತು ಅಂದ್ರೆ ಲೈಕ್ 4 ಗಂಟೆ ಹತ್ರ ಬಂದ್ಬಿಟ್ಟು ಮನೆ ಹತ್ರ ಬಂದು ಯಾವ್ದೇ ಸಣ್ಣ ಪುಟ್ಟ ಕೆಲಸಗಳ ಇತರ ಕರೆದಿದ್ರೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಈ ತರ ಕೆಲಸಗಳನ್ನೆಲ್ಲ ಮಾಡಿ ಕೊಟ್ಟು ಬಿಟ್ಟು ಬರ್ತಾ ಇದ್ದೆ. ಲೈಕ್ ಯಾವ್ದೇ ಒಬ್ರು ಫೋನ್ ಮಾಡೋರು ಲೈಕ್ ಈ ತರ ಸಮಸ್ಯೆ ಆಗಿದೆಯಪ್ಪ ಬೋರಲ್ ಅಲ್ಲಿ ಹಿಂಗ್ ನೀರ್ ಬರ್ತಾ ಇಲ್ಲ ಅನ್ನೋರು. ಬಟ್ ಅಲ್ಲಿ ಮೋಟರ್ಗಳು ಪ್ರಾಬ್ಲಮ್ ಇರ್ತಾಯ್ತು, ಇಲ್ಲ ಪಂಪ್ಗಳು ಪ್ರಾಬ್ಲಮ್ಗಳು ಇರ್ತಾಯ್ತು. ಆಗ ಆ ಟೈಮಲ್ಲಿ ನಾವು ಬೋರಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಅಂತ ಹೇಳ್ಬಿಟ್ಟು ನಾವೇನೋ ಅದನ್ನ ಕರಿತಾ ಹೋಗ್ತೀವಿ. ಬೋರ್ವೆಲ್ಒಳಗೆ ಏನೇ ಪ್ರಾಬ್ಲಮ್ಗಳಿದ್ರು ಅದರಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾ ಹೋಗೋದು. ಈಗ ಮನುಷ್ಯರು ಯಾವ ತರ ಈಗ ನಾವು ನೋಡಬಹುದು ಒಳಗೆ MRI ಸ್ಕ್ಯಾನಿಂಗ್ ಮಾಡಿದಾಗ ಒಳಗಡೆ ಬಾಡಿಲಿ ಏನ್ ನಡೆದಿದೆ ಏನ್ ಆಗ್ತಿದೆ ಅಂತ ನಾವು ತಿಳಿತಾ ಹೋಗ್ಬೋದು. ಬಟ್ ಅದೇ ತರನೇ ನಾವು ಬೋರ್ವೆಲ್ಗೆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ಒಳಗಡೆ ಬಾವಿಲಿ ಕೇಸಿಂಗ್ ಆಗಿರೋದು, ಕೇಸಿಂಗ್ ಹೋಲ್ ಆಗಿರ್ತಾರೆ, ಇಲ್ಲ ಕೇಸಿಂಗ್ ಫೋಲ್ಡಿಂಗ್ ಆಗಿರುತ್ತೆ, ಕೇಸಿಂಗ್ ಫಿಟ್ಟಿಂಗ್ಸ್ ಆಗ್ದಲೆ ಅಲ್ಲಿ ಮಣ್ಣಿಳಿಯ ಪ್ರಮಾಣ ಜಾಸ್ತಿ ಇರುತ್ತೆ, ಮತ್ತೆ ಬಾವಿ ಎಷ್ಟಡಿಗೆ ಜಲದ ಕಣ್ ಸಿಕ್ಕಿದೆ, ಅಲ್ಲಿ ಬೋರ್ಡರ್ಸ್ ಬರ್ತಾ ಇದೆ, ಎಲ್ಲ ನೀರು ಯಾವ ಪ್ರಮಾಣದಲ್ಲಿದೆ ಎಲ್ಲ ತಿಳಿತಾ ಹೋಗ್ತಾ ಹೋಗ್ಬೋದು, ಇಲ್ಲ ಎಷ್ಟು ಮೋಟರ್ ಬಿಡ್ಬೋದು ಅಂತ ತಿಳಿತಾ ಹೋಗ್ಬೋದು. ಈಗ ಒಬ್ಬರದ್ದು ಒಂದ್ ಬಾವಿ ತೆಗಿಬೇಕು ಅಂತ ಅಂದ್ರೆ ಅದು ಎಷ್ಟೋ ದಿನದ ಕನಸುಗಳಾಗಿರುತ್ತೆ ಒಂದ್ ಬಾವಿ ಅನ್ನೋದು. ಆ ಬಾವಿಗೋಸ್ಕರನೇ ಎಷ್ಟೋ ಜನ ವರ್ಷಾನ್ಗಟ್ಲೆ ದುಡ್ಡನ್ನ ಕೂಡಿಟ್ಬಿಟ್ಟು ಅದನ್ನ ಬಂಡವಾಳ ಮಾಡಿಸ್ಕೊಂಡಿರ್ತಾರೆ. ಅಂತ ಬಾವಿನ ಒಂದ್ ಟೈಮ್ ಫೇಲ್ ಆದಾಗ ಪಾಪ ಅವ್ರಿಗೆ ಮನ್ಸಿಗೆ ಬೇಜಾರಾಗತ್ತೆ. ಆ ಟೈಮ್ ಅಲ್ಲಿ ನಮ್ ಬಾವಿಲ್ ಮೊದ್ಲು ನೀರ್ ಬಂದಿತ್ತು ಮತ್ತೆ ಯಾಕೆ ನೀರ್ ಬರ್ತಾ ಇಲ್ಲ, ಒಂದ್ಸತಿ ಎಲ್ಲ ಬುಡಕ್ಕಿಂತ ಮುಂಚೆ ಒಂದ್ಸತಿ ಸ್ಕ್ಯಾನ್ ಮಾಡಿಸ್ಕೋಬಹುದಿಲ್ಲ. ಮೋಟರ್ ಇದ್ದಾಗಲೇ ಕ್ಯಾಮ್ರಾ ಸ್ಕ್ಯಾನ್ ಮಾಡಿಸೋದ್ರಿಂದ ಅದ್ರ ಒಳಗೆ ನೀರಿರೋ ಪ್ರಮಾಣಗಳನ್ನ ತಿಳ್ಕೊಳ್ತಾ ಹೋಗ್ತಾ ಹೋಗ್ಬೋದು. ಈ ಕೊಳವೆ ಬಾವಿಗಳ ಬಗ್ಗೆ ಯಾಕೆ ಆಸಕ್ತಿ ಬಂತು, ನೀವು ಯಾಕೆ ಆ ಕೆಲಸವನ್ನ ಕಲ್ತ್ಕೊಂಡ್ರಿ? ನಾವು ವರ್ಷಕ್ಕೆ 3 ಬಾವಿ 4 ಬಾವಿ ಹಿಂಗೆ ಕೊರಿಸ್ತಾ ಹೋಗ್ತಾ ಇದ್ವಿ. ಬಟ್ ಎಲ್ಲರೂ ಹೇಳೋರು ಯಾಕೆ ನೀರ್ ಬರ್ತಾವೆ ಯಾಕೆ ನೀರ್ ಬರ್ತಾವೆ. ಬಟ್ ಈಗ ಸೆನ್ಸರ್ ಗಾಡಿಗಳಾಗ್ಬಿಟ್ಟು ಆ ಕೊಳವೆ ಬಾವಿ ರಿಕ್ ತೋಡ ಸ್ಪೀಡ್ ಜಾಸ್ತಿ ಆಗೋದ್ರಿಂದ ನೀರ್ ಆಚೆ ಪ್ರಮಾಣ ಹಾಕಕ್ಕೆ ಜಾಸ್ತಿ ಪ್ರೆಸರ್ ಸಿಗ್ತಾ ಇರಲ್ಲ. ಆಗ ಒಬ್ಬೊಬ್ರು ಹೇಳ್ತಾರೆ ಅಣ್ಣ 200 ಅಡಿ ಇಲ್ಲ 500 ಅಡಿ ಬಾವಿ ತೆಗೆಸ್ವಿ, ಲಾರಿ ಹೋದಾದ್ಮೇಲೆ ಅಣ್ಣ ನೀರ್ ಬೀಳೋ ಸೌಂಡ್ ಬರ್ತಿದೆ, ನೀರ್ ಬರ್ತಾ ಇದೆ ಅಂತೆಲ್ಲ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಆಗ ನಾವ್ ಅನ್ಕೊಂಡು ಯಾಕೆ ಈ ತರ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ನೀರ್ ಇದೆಯಾ, ಇಲ್ಲ ಎಷ್ಟಡಿ ನೀರ್ ಬಂದಿದೆ, ಇಲ್ಲ ಎಷ್ಟು ಮೋಟರ್ ಬಿಡ್ಬೋದು, ಇಷ್ಟ ಪ್ರಮಾಣ ನೀರ್ ಇದೆಯಾ ಅಂತೇಳಿ ನಾವು ತಿಳಿತಾ ಹೋಗ್ತಾ ಹೋಗ್ಬೋದು. ಸುಮ್ಮನೆ ಎಲ್ಲಾರನು ಕರೆದು ಕರೆದು ಕರೆದು ಸಾಕಾಗಿ ಹೋಗೋದು. ಲೈಕ್ ಅಣ್ಣ ನಾನು ಅಲ್ಲಿ ಇದ್ದೀನಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತೀನಿ, ಅಣ್ಣ ಇಲ್ಲಿ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋರು. ಬಟ್ ನಾವೇ ನಮ್ಮ ಹಳ್ಳಿಲಿ ಇಲ್ಲ ಸುತ್ತಮುತ್ತದಲ್ಲಿ ಒಬ್ರು ಇರ್ಬೇಕಂತೇಳಿ ಆ ವೃತ್ತಿಗೆ ನಾವೇ ತೊಡಗಿಸ್ಕೊಬಿಟ್ವಿ. ಲೈಕ್ ಇಂಥ ಟೈಮಲ್ಲಿ ಇಲ್ಲೆಲ್ಲ ಕರೀತಾರೆ ಅಕ್ಕಪಕ್ಕದಲ್ಲಿ ದೂರದಿಂದೆಲ್ಲ ರೈತರಿಗೆಲ್ಲ ಪ್ರಾಬ್ಲಮ್ ಆಗಿದ್ರೆ ನಾವೇ ಒಂದು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ವೃತ್ತಿನ ಸ್ಟಾರ್ಟ್ ಮಾಡ್ಕೊಂಡು 7 ವರ್ಷ ಆಯಿತು, ಅದರಲ್ಲಿ ಸಕ್ಸಸ್ ಕಾಣ್ತಾ ಇದ್ವಿ ಅಣ್ಣ. ಈ ಕ್ಯಾಮ್ರಾ ಸ್ಕ್ಯಾನಿಂಗ್ ಅಂತ ಹೇಳಿ ಒಂದಿರುತ್ತೆ, ಅದನ್ನ ಹಾಕಿ ನಾವು ಕೊಳವೆ ಬಾವಿ ಒಳಗಡೆ ಏನೇನಿದೆ ಅಂತ ಹೇಳಿ ನೋಡಬಹುದು ಅನ್ನೋಂತ ವಿಷಯ ನಿಮಗೆ ಹೆಂಗೆ ಗೊತ್ತಾಯ್ತು? ಸರ್, ನಾನು ಒಬ್ಬರಣ್ಣ ಅರಸೀಕೆರೆಯಿಂದ, ಒಬ್ರು ಮಲ್ಲೇಶ್ ಅಣ್ಣ ಅಂತ ಇದ್ರೆ, ಅವ್ರು ನಮ್ಮ ಸೈಟಿಗೆ ಬಂದು 2 ಬಾವಿನ ಸ್ಕ್ಯಾನ್ ಮಾಡಿದ್ರು. ಬಟ್ ಅವ್ರು ಮಾಡಿದ್ರಿಂದ ನನಗೆ ಅಲ್ಲಿಂದ ಒಂದು ಐಡಿಯಾ ಸಿಕ್ತು. ಆ ಅಣ್ಣ ಇದ್ದವ್ರು ಮಲ್ಲೇಶ್ ಅಣ್ಣ, ನೀವು ಒಂದು ವೃತ್ತಿ ಮಾಡಿ ಇದನ್ನ, ನಿಮ್ಮ ಊರಲ್ಲಿ ಯಾವ್ದು ಇಲ್ವಲ್ಲ, ನಿನಗೆ ಐಡಿಯಾಸ್ ಚೆನ್ನಾಗಿದೆ, ನೀನು ಹೇಳೋದು ಎಕ್ಸ್ಪ್ಲನೇಷನ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ನಿನಗೊಂದು ಐಡಿಯಾಸ್ ಬರುತ್ತೆ, ನೀನು ಮಾಡು ಅಂತೇಳಿ ಅವರು ನನ್ನ ಹತ್ರ ಹೇಳಿ ಮಾಡಿಸಿದ್ರು. ಬಟ್ ಅವ್ರು ಹೇಳಿದ್ದು ಯಾವ್ದೇ ತರದ ಕೂಡ ಕೆಟ್ಟದಂತ ಅನಿಸ್ತಿಲ್ಲ. ಮಾಡಿದಕ್ಕೆ ಅವ್ರ ಕಡೆಯಿಂದ ನನಗೆ ಒಳ್ಳೆ ಅಭಿಪ್ರಾಯನೂ ಸಿಕ್ತು, ಒಳ್ಳೆ ಜನಸಂಖ್ಯೆನೂ ಸಿಕ್ತು, ಕೆಲಸ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಅವ್ರನ್ನ ಗುಂಡೇಮು ಕೂಡ ಬರ್ತಾ ಹೋಗ್ತಾ ಇದೆ. ಈ ಸ್ಕ್ಯಾನರ್ ಅಂತ ಅಂದ್ರೆ ಏನು, ಅದು ಹೇಗಿರುತ್ತೆ, ಹೇಗೆ ಬಿಡ್ತೀರಾ, ಅದರಿಂದ ಏನೇನು ಅನುಕೂಲ ಆಗುತ್ತೆ ನಿಮಗೆ? ಒಂದು ಬಾವಿ ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಬಟ್ ಅದು ಬಾವಿಗೆ ಹಾಕ್ಬೇಕಾದ್ರೆ ಫಸ್ಟ್ ನಾವು ಡ್ರಿಲ್ ಮಾಡಿಸ್ತೀವಿ. 6 ಇಂಚ್ ಕೇಸಿಂಗ್ ಹಾಕೋಸ್ಕರ 9 ಇಂಚ್ ಬಿಟ್ಟಲ್ಲಿ ಡ್ರಿಲ್ ಮಾಡ್ತಾರೆ. ನೆಕ್ಸ್ಟ್ ಬರೋದು 6 ಇಂಚ್ನ ಡ್ರಿಲ್ ಮಾಡ್ಬಿಟ್ಟು ಕಲ್ಲೊಳಗೆ ಡ್ರಿಲ್ ಮಾಡ್ತಾ ಹೋಗ್ತಾರೆ. ಬಟ್ ಅದಕ್ಕೆ ಕೇಸಿಂಗ್ ಪ್ಯಾಕಿಂಗ್ ಯಾವ ತರ ಆಗಿದೆ, ಅಲ್ಲೇನ ಸೈಡಲ್ಲೇನೋ ಮಣ್ಣೇನ ಇಳಿತಾ ಇದೆಯಲ್ಲ ಅಂತ ಒಂದು ತಿಳ್ಕೊಬಹುದು. ಕೇಸಿಂಗ್ ಫೋಲ್ಡಿಂಗ್ ಆಗಿದೆಯಾ, ಇಲ್ಲ ಕೇಸಿಂಗ್ ಹೋಲ್ ಹಾಕಿದರೆ, ಮತ್ತೆ ಇನ್ನೊಂದು ಕೇಸಿಂಗ್ ಕರೆಕ್ಟಾಗಿ ವೆಲ್ಡಿಂಗ್ ಆಗಿದೆಯಾ ಅಂತ ನೀಟಾಗಿ ಒಂದು ತಿಳ್ಕೊಂಡು ಹೋಗ್ಬೋದು. ಅದರ ಕೆಳಗಡೆ ಕಲ್ಲು, ಕಲ್ಲಿಂದ ಎಷ್ಟಡಿ ನೀರು ಸಿಕ್ಕಿದೆ, ಇಲ್ಲ ಬೋರ್ಡರ್ಸ್ ಬಂದಿದೆಯಾ, ನೀರು ಎಷ್ಟು ಪ್ರಮಾಣದ ಎಷ್ಟಡಿಗೆ ಬಂದಿದೆ, ಎಷ್ಟಡಿ ಎಷ್ಟು ಮೋಟರ್ ಬಿಡ್ಬೋದು, ರೋಲ್ ಪೈಪ್ ಬಿಡ್ಬೋದಾ, ಜಿಎ ಪೈಪ್ ಬಿಡ್ಬೋದಾ, CPVC ಪೈಪ್ ಬಿಡ್ಬೋದಾ, ಈಗೇನಾದ್ರೂ ಹೇಳ್ತಾರೆ ಸರ್ ರೋಲ್ ಪೈಪೇ ಬಿಡ್ತೀನಿ ಅಂತ. ಬಟ್ ಅಕಸ್ಮಾತ್ ಒಳಗಡೆ ಏನೋ ಬೋರ್ಡರ್ಸ್ ಇದ್ರೆ ಬಿಡೋಕ್ಕಾಗಲ್ಲ, ಯಾಕೆಂದ್ರೆ ಕಲ್ಲಿನ ಜಾಮ್ ಆದಾಗ ಮೋಟರ್ ಎತ್ಬೇಕಾದ್ರೆ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. CPVC ಪೈಪ್ ಏನಕ್ಕೆ ಬಿಡ್ಬೋದು ಅಂದ್ರೆ ಮೋಟರ್ ಫುಲ್ ಬಾವಿಯಲ್ಲಿ ಫುಲ್ ಕ್ಲಿಯರ್ ಇದ್ದಾಗ ಯಾವುದೇ ತರದ ತೊಂದರೆ ಆಗಲ್ಲ. ಅಂತ ಬಾವಿಗೆ CPVC ಪೈಪ್ ಅಂತ ಬಿಡ್ಬೋದು ಅಂತ ನಾವು ಸಜೆಷನ್ ಮಾಡ್ಬೋದು. ಜಿಎ ಪೈಪ್ ಅಷ್ಟೇ, ಆಳ ಡೆಪ್ತ್ ಜಾಸ್ತಿ ಇರುತ್ತೆ, ಬೋರ್ಡರ್ಸ್ ಇರುತ್ತೆ, ಶೀಲ್ಡ್ ಬರ್ತಾ ಇದೆ, ಅಂತ ಜಾಗದಲ್ಲೆಲ್ಲ ಜಿಎ ಪೈಪ್ನ ಹೇಳ್ತೀವಿ. ಯಾಕೆ ಅಂದ್ರೆ ಅಂತ ಜಾಗದಲ್ಲೆಲ್ಲ ಏನೋ ಜಾಮ್ ಆದ್ರೂ ಕೂಡ ಅದನ್ನ ಎತ್ತ ಹೋಗ್ಬೋದು ಅಂತೇಳಿ. ಮತ್ತೆ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ಅಲ್ಲಿ ಎಷ್ಟಡಿಲಿ ನೀರ್ ಬರ್ತಾ ಇದೆ ಅಂತ ಅಷ್ಟಡಿಗೆ ಬಿಟ್ಟರೆ ಸಾಕು, ಇನ್ವೆಸ್ಟ್ಮೆಂಟ್ ಮಾಡ್ರೆ ಸಾಕು. ಈಗ ಒಬ್ಬೊಬ್ರು 500 ಅಡಿ ಬಾವಿ ತೆಗ್ಸಿರ್ತಾರೆ, 500 ಅಡಿ ನೀರ್ ಬಂದಿರುತ್ತೆ, ಬಟ್ 500 ಡೆಪ್ತ್ ತನಕ ಬಿಟ್ಟಿರ್ತಾರೆ. ಸುಮ್ನೆ 300 ಡೆಪ್ತ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ವೇಸ್ಟ್ ಆಗ್ತಾ ಹೋಗುತ್ತೆ, ಮತ್ತೆ HP ಜಾಸ್ತಿ ಮಾಡಿರ್ತಾರೆ, ಅದೆಲ್ಲ ಸುಮ್ನೆ ವೇಸ್ಟ್ ಆಗ್ತಾ ಹೋಗುತ್ತೆ. ಇರೋ ಜಾಗದಲ್ಲಿ ನೀರ್ ತಗೊಂಡೋದ್ ಬಿಟ್ಬಿಟ್ಟು ಸುಮ್ನೆ ಆಳೆ ಬಿಟ್ಟರೆ ಸುಮ್ನೆ ವೇಸ್ಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಅಷ್ಟೇ. ಈಗ ಸಾಮಾನ್ಯವಾಗಿ ಕೊಳವೆ ಬಾವಿಗಳನ್ನ ತೋಡಿಸಿದ ನಂತರ ಯಾವ್ಯಾವ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತೆ, ಅದನ್ನ ನೀವು ಹೇಗೆ ಪತ್ತೆ ಮಾಡ್ತೀರಿ? ಸರ್, ಕೊಳವೆ ಬಾವಿ ಅಂದ್ರೆ ಸಮಸ್ಯೆ ಅಂತಾನೆ ಅಂತ ಹೇಳ್ತಾ ಹೋಗ್ಬೋದು. ಕೊಳವೆ ಬಾವಿಲಿ ಇವತ್ತು ತೆಗ್ಸ್ಬಿಟ್ಟು ನಾಳೆನೆ ನೀರಿಲ್ಲ ಅಂತ ತುಂಬಾ ಜನ ಹೇಳಿರ್ತಾರೆ, ಇಲ್ಲ ಮೋಟರ್ ಬಿಟ್ಟು 10 ನಿಮಿಷಕ್ಕೆ ನೀರಿಲ್ಲ ಅಂತ ಹೇಳಿರ್ತಾರೆ, ಮತ್ತೆ ಮೋಟರ್ ಕಂಟಿನ್ಯೂಸ್ ಆಗಿ ಓಡ್ತೈತಪ್ಪ, ಜಾಮ್ ಆಗ್ತಾ ಇದೆ ಅಂತ ಹೇಳ್ತಾರೆ. ನಮ್ಮ ಮೋಟರ್ ಜಾಮ್ ಆಗಿದ್ದ ಇದ್ರಲ್ಲಿ ನಾವು ಶಿಲ್ಟ್ ತೆಗೆಯೋ ಕ್ಲೀನಿಂಗ್ ಮಿಷಿನ್ ಕೂಡ ನಮ್ಮ ಹತ್ರ ಇದೆ. ಈಗ ಬಾವಿ ಮುಚ್ಚೋಗಿರುತ್ತೆ, ಇಲ್ಲ 10 ವರ್ಷ 20 ವರ್ಷದ ಬಾವಿಗಳು ರನ್ನಿಂಗ್ ಅಲ್ಲಿ ಇತ್ತು, ಅಣ್ಣ ಮಾರನೇ ದಿವಸನೇ ಬಾವಿ ಮುಚ್ಚೋಯ್ತು, ಇಲ್ಲ ನಿನ್ನೆ ಮೋಟರ್ ಆನ್ ಮಾಡಿ ಹೊಡಿತಾ ಇದ್ರು, ಬೆಳಗ್ಗೆ ಬಂದು ಮೋಟರ್ ಆನ್ ಮಾಡಿದ್ರೆ ಬರೀ ಕೆಸರು ಬರ್ತಾ ಇದೆ ಅಂತ ಹೇಳ್ತಿರ್ತಾರೆ. ಆ ಜಾಗದಲ್ಲಿ ನಾವು ಬೋರ್ವೆಲ್ ಕೇಸಿಂಗ್ ಇಲ್ಲ, ಏನೋ ಸಮಸ್ಯೆ ಒಳಗಡೆ ಆಗಿರುತ್ತೆ. ಅಂತ ಟೈಮಲ್ಲಿ ಬೋರ್ವೆಲ್ ಕೇಸಿಂಗ್ ಇನ್ನರ್ ಕೇಸಿಂಗ್ ಪೈಪ್ ಅಂತ ಬರುತ್ತೆ, ಅಂದ್ರೆ ಫಿಲ್ಟರ್ ಈಗ ಕೇಸಿಂಗ್ದು ಸಮಸ್ಯೆಗಳು ಕೆಲವು ಇರುತ್ತೆ ಅಂತ ಹೇಳಿ ತಾವಾಗ್ಲೇ ಹೇಳ್ತಾ ಇದ್ರಿ. ಆ ಕೇಸಿಂಗ್ ಅನ್ನ ನಾವು ಹೇಗೆ ಕೂರಿಸ್ತೀವೋ ಅದ್ರ ಮೇಲೆ ಆ ಸಮಸ್ಯೆಗಳು ನಿರ್ಧಾರ ಆಗುತ್ತೆ ಅನ್ನೋಂಥದ್ದು. ಒಮ್ಮೊಮ್ಮೆ ಅದನ್ನ ಸರಿಯಾಗಿ ಪ್ಲೇಸ್ ಮಾಡ್ದನೇ ಇರತಕ್ಕಂಥದ್ದು, ಇನ್ನೊಮ್ಮೊಮ್ಮೆ ಅದ್ರ ಜಾಯಿಂಟ್ ಏನಿರುತ್ತೋ ಅದನ್ನ ಸರಿಯಾಗಿ ಮಾಡ್ದನೇ ಇರೋಂಥದ್ದು, ಅದ್ರ ಬಗ್ಗೆ ವಿವರವಾಗಿ ಹೇಳಿ. ಕೇಸಿಂಗ್ನ ಏನಾದರೂ ಸರಿಯಾಗಿ ಕೂರಿಸ್ಲಿಲ್ಲ ಅಂತ ಅಂದ್ರೆ ಏನೇನು ಸಮಸ್ಯೆಗಳು ಬರುತ್ತೆ? ಸರ್, ನೀವು ಹೇಳಿದ ಕರೆಕ್ಟು, ಬಟ್ ಕೇಸಿಂಗ್ ಏನಂದ್ರೆ ಹಿಂಗೆ 50 ಅಡಿ ಕೇಸಿಂಗ್ ತೆಗ್ದಾಗ ಅಲ್ಲಿ ಒಂದು 2 ಇಂಚ್ ಗ್ಯಾಪ್ ಕೂಡ ಉಳಿದಿರೂ ಕೂಡ ಈಗ ಮಳೆ ಜಾಸ್ತಿ ಆಗಿರುತ್ತೆ, ನೆಕ್ಸ್ಟ್ ಒಂದು ತಿಂಗಳಾದ್ಮೇಲೆ ಭೂಮಿ ಡ್ರೈ ಆಗ್ತಾ ಹೋಗ್ತಿರುತ್ತೆ. ಆ ನೀರೇನು ಹೊರಗಡೆ ಏನು ನೀರಿರುತ್ತೆ ಅದು ಯಾವ್ದಾರು ಗುಂಡಿ ಜಾಗ ಇದ್ರೆ ಆ ಜಾಗದಲ್ಲಿ ಇಳಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಇಂಚಸ್ ಏನು 2 ಇಂಚಸ್ಟ್ ಗ್ಯಾಪ್ ಇರುತ್ತೆ ಅದೇ ಸಾಕು ಸರ್ ಬಾವಿನ ಮುಚ್ಚೋಗೋಕೆ. ಅದಕ್ಕೋಸ್ಕರ ಕೇಸಿಂಗ್ನ ಫಿಟ್ಟಿಂಗ್ ನೀಟಾಗಿ ಆಗಿಲ್ಲ ಅಂದ್ರೆ ಅದ್ರ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಕೇಸಿಂಗ್ಗಳು ಹೇಳ್ತಾರೆ ಅಣ್ಣ ಒಳ್ಳೆ ಗೇಜಿಂದ ಆಗ್ತಾ ಹೋಗ್ಬೇಕು, ಯಾಕಂದ್ರೆ ಈಗ ಕಾಫಿ ಸೈಡ್ ಆಗಿರ್ಬೋದು ಮೂರ್ಛೆ ಸೈಡ್ ಭೂಮಿಗೆ ನಾವು ಗೊಬ್ಬರ ಹಾಕ್ತೀವಿ, ಲೈಕ್ ಅದೇನಾಗುತ್ತೆ ಅಂದ್ರೆ ಭೂಮಿ ಒಳಗೆ ಮಿಶ್ರಣ ಆಗಿ ನೀರಿನ ಜೊತೆ ಮಿಶ್ರಣ ಆಗ್ಬಿಟ್ಟು ಕೆಳಗೆ ಇಳಿತಾ ಹೋಗುತ್ತೆ. ಲೈಕ್ ಔಟ್ ಸೈಡ್ ಏನಿರುತ್ತೆ ಅದೆಲ್ಲ ಕಾಲರ್ ಇಲ್ಲ ಅಥವಾ ಕೇಸಿಂಗ್ ಆಗಿರ್ಬೋದು ಎಲ್ಲ ಅದು ಗಿರ್ಲಿಡಿಯಾಗಿ ಸ್ಟಾರ್ಟ್ ಆಗುತ್ತೆ, ಆಗ ಅದು ಹೋಲ್ ಆಗಿ ಗ್ಯಾಪ್ಗಳು ಓಪನ್ ಆಗ್ತಾ ಹೋಗುತ್ತೆ, ಆಗ ನೀರಿನ ಪ್ರಮಾಣ ಜಾಸ್ತಿ, ಅದಕ್ಕೆ ಬಾವಿಗಳು ಮುಚ್ಚೋಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ಟೈಮಲ್ಲಾಗಿರಲಿ ಒಂದು 10 ವರ್ಷಕ್ಕಾಗಲಿ ಅದಕ್ಕೆ ಕೇಸಿಂಗ್ ಚೆನ್ನಾಗಿದೆಯಾ ಇಲ್ಲ ಅಂತ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ನಮ್ಮ ಬಾವಿನ ಉಳಿಸೋ ಥರದಲ್ಲಿ ನಾವು ನೋಡ್ತಾ ಹೋಗ್ತಾ ಹೋಗ್ಬೋದು. ಏನೋ ಬಾವಿ ಏನೋ ಆ ಥರ ಕೇಸಿಂಗ್ ಏನೋ ಹೋಗಿದೆ ಅದಕ್ಕೆ ಫಿಲ್ಟರ್ ಕೇಸಿಂಗ್ ಪೈಪ್ ಅಂತೇಳಿ ಇನ್ಸ್ಟಾಲ್ ಮಾಡ್ತಾ ಹೋಗ್ಬೋದು, ಆಗ ನಿಮ್ಮ ಬಾವಿ ಪುನರ್ಜೀವನ ಮಾಡ್ಕೊಂಡು ನಾವು ಹೋಗ್ತಾ ಹೋಗ್ಬೋದು. ಈ ಕೇಸಿಂಗ್ ಜಾಯಿಂಟ್ ಮಾಡುವಾಗಲೂ ಕೂಡ ಕೆಲವು ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರಿ, ಯಾವ್ಯಾವ ತರದ ಸಮಸ್ಯೆ ಬರಬಹುದು? ಸರ್, ಕೇಸಿಂಗ್ ಜಾಯಿಂಟ್ ಮಾಡೋದಂದ್ರೆ ಕೆಳಗೆ ಫಿಟ್ಟಿಂಗ್ ಆಗದೆ ಇರೋ ಟೈಮಲ್ಲಿ, ಈಗ 50 ಅಡಿ ಕೇಸಿಂಗ್ ತೆಗೆದ್ಬಿಟ್ಟು ಅದರಲ್ಲಿ ಒಂದು 1/2 ಅಡಿ ಗ್ಯಾಪ್ ಏನೋ ಉಳಿದಿದ್ದಾಗ ಮಣ್ಣು ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ, 90% ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಬೇಸಿಗೆ ಕಾಲದಲ್ಲಿ ಆಗಲ್ಲ, ಅದು ಮಳೆ ಸೀಸನ್ ಸ್ಟಾರ್ಟ್ ಆದಾಗ ಮಳೆ ಹೋಗೋ ಟೈಮಲ್ಲಿ ಅದು ಮಣ್ಣಿಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನೀವು ಮೋಟರ್ಗಳು ಏನೇ ಬಿಟ್ಟಿದ್ರು ಕೂಡ ಮಣ್ಣು ಇಳಿದ ತಕ್ಷಣ ಅದು ಪ್ಯಾಕ್ ಆಗ್ಬಿಟ್ಟು ಮೋಟರ್ ಎತ್ತಕ್ಕೆ ಬರೋದಿಲ್ಲ. ಆ ಟೈಮಲ್ಲಿ ನೀವೇನ್ ಹೇಳ್ತಾ ಓ ನನ್ನ ಬಾವಿ ಹೋಯ್ತು ಇನ್ನೊಂದು ಬಾವಿಗೆ ಹೋಗೋಣ ಅಂತ ನಿಮ್ಗೆ ಅನಿಸ್ತದೆ. ಅಂತ ಟೈಮಲ್ಲಿ ನೀವು ನಮಗೆ ಕರೆ ಮಾಡಿ ಆ ಟೈಮಲ್ಲಿ ನಾವು ಮೊದಲು ಬಾವಿ ಯಾವ ತರ ಇತ್ತು ಮೋಟರ್ ಎತ್ಕೊಟ್ಬಿಟ್ಟು ಅದಕ್ಕೆ ಇನ್ನರ್ ಕೇಸಿಂಗ್ ಪೈಪ್ ಅಂತ ಹೇಳ್ಬಿಟ್ಟು ಪೈಪ್ ಹಾಕ್ಬಿಟ್ಟು ಲೈಕ್ ಮೊದಲು ಮತ್ತೆ ಮೋಟರ್ನ ನಾವು ಬಿಡ್ತಾ ಹೋಗ್ಬೋದು. ಅದರಿಂದ ನಿಮ್ಗೆ ಯಾವ್ದೇ ತರದ ಸಮಸ್ಯೆಗಳು ಬರಕ್ ಹೋಗಲ್ಲ. ಏನಂದ್ರೆ ಆ ತರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹಳೆ ಬಾವಿಲೇನೆ ನೀವು ಮತ್ತೆ ನೀರನ್ನ ತೆಗಿತಾ ಹೋಗ್ಬೋದು. ನೀವು ಒಂದು ಬಾವಿ ಈ ವರ್ಷ ನೀರು ಸಿಕ್ಕಿದೆ ಅಂದ್ರೆ ನೆಕ್ಸ್ಟ್ ಬಾವಿಲಿ ಸಿಗುತ್ತೆ ಅನ್ನೋದು ಯಾವ ತರದ ಡೌಟ್ ಇಲ್ಲ, ಯಾಕೆ ಅಂದ್ರೆ ಮತ್ ಸಿಗುತ್ತಾ ಅಂತ ಸಿಗಲ್ಲ ಅಂದ್ರೆ ಅದು ಯಾರಿಗೂ ಗೊತ್ತಿಲ್ಲ. ಬಟ್ ಇರೋ ಬಾವಿ ನೀವು ನಮಗೆ ನೀರಿದೆ ಸಫಿಶಿಯಂಟ್ ಬರ್ತಾ ಇದೆ ಅಂತ ನಿಮ್ಗೆ ಡೌಟ್ ಕ್ಲಿಯರ್ ಆದ್ಮೇಲೆ ನೀವು ಆ ಬಾವಿ ಉಳಿಸ್ಕೊಳ್ಳೋದ್ರೆ ನಿಮ್ ದುಡ್ಡು ಸೇವ್ ಆಗುತ್ತೆ, ಮತ್ತೆ ನಿಮ್ ಟೆನ್ಷನ್ ಕಮ್ಮಿ ಆಗುತ್ತೆ. ಮತ್ತೆ ಯಾವ್ದೇ ತರದ ಪೈಪ್ ಲೈನ್ ಆ ಬೋರ್ಲಿ ಕನೆಕ್ಟ್ ಮಾಡಿರ್ತಾರ ಇಲ್ಲ ನೀವು ಕರೆಂಟ್ ಲೈನ್ ಎಡ್ಸಿರ್ತಾರ ಯಾವ್ದೇ ತರದ ಎಲ್ಲಾದನ್ನು ಅದರಲ್ಲೇ ಆಗ್ತಾ ಹೋಗುತ್ತೆ, ಇಲ್ಲ ಬೇರೆ ಪ್ರಾಬ್ಲಮ್ಗಳು ಏನೋ ಅದ್ರಲ್ಲಿ ಬರಲ್ವ. ಈ ಶಿಲ್ಟಿಂದು ಒಂದು ಸಮಸ್ಯೆ ಅಂತ ಹೇಳಿ ತಾವಾಗ್ಲೇ ಹೇಳ್ತಾ ಇದ್ರಿ, ಈ ಶಿಲ್ಟು ಅಂತ ಅಂದ್ರೆ ಏನು, ಏನ್ ಸಮಸ್ಯೆನ ಉಂಟು ಮಾಡುತ್ತೆ ಅದು? ಸರ್, ಶಿಲ್ಟ್ ಅಂದ್ರೆ ಬಾವಿ ಒಂದು 500 ಅಡಿ ತೆಗ್ದಿದ್ದಾರೆ ಅಂದ್ರೆ ಒಂದ್ ಸ್ವಲ್ಪ ಮಣ್ಣು ಇಲ್ಲ ಸ್ಟಡದು ದಿನ ದಿನ ದಿನ ಮುಚ್ಚುತ್ತಾ ಬರುತ್ತೆ. ಈಗ ಒಂದು 500 ಅಡಿ ಬಾವಿ ತೆಗೆದು 400 ಅಡಿ ಮೋಟರ್ ಇಳಿಸಿರ್ತಾರೆ, ಒಂದು 6 ತಿಂಗಳ ಹೊತ್ತಿಗೆ ಮೋಟರ್ ಬಿಟ್ಟಿದ್ದಾಗ ಕೆಳಗಡೆ ಮಣ್ಣು ತುಂಬಕೊಂಡು ತುಂಬಕೊಂಡು ಮೋಟರ್ ತನಕ ಬಂದ್ಬಿಟ್ಟು ಪ್ಯಾಕ್ ಆಗ್ಬಿಡುತ್ತೆ. ಅಂತ ಟೈಮಲ್ಲಿ ಮೋಟರ್ ಎತ್ತಕ್ ಬರಲ್ಲ, ಇಲ್ಲ ನೀರು ಹೋಯ್ತು, ಮೋಟರ್ ಜಾಮ್ ಆಯ್ತು, ಮಣ್ಣು ಬರ್ತಾ ಇದೆ, ಇಲ್ಲ ಕಲ್ಲು ಪುಡಿ ಬರ್ತಾ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಂತ ಟೈಮಲ್ಲಿ ಕೇಸಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಜಲದ ಕಣ್ಣಲ್ಲೆಲ್ಲ ಬರ್ತಾ ಇರೋಂತಹ ಮಣ್ಣುಗಳಾಗಿರ್ಬೋದು, ಅಂತ ಪ್ರಾಬ್ಲಮ್ನ ನಾವು ವ್ಯಕ್ತಪಡಿಸ್ಬಿಟ್ಟು ಆ ತರನ್ನ ಮೋಟರ್ ಎತ್ತಿ ವಾಷಿಂಗ್ ಮಾಡ್ಬಿಟ್ಟು ಕೊಡ್ತೀವಿ ಸರ್. ಅದನ್ನ ಕೊಳವೆ ಬಾವಿಯನ್ನ ಕೊರದಂಗೆ ಕೊರದಂಗೆ ಕೆಳಗಡೆ ಒಂದಷ್ಟು ಕಲ್ಲು ಸಿಗುತ್ತೆ. ಈ ಕಲ್ಲಿನ ಪ್ರದೇಶದಲ್ಲೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳು ಬರೋ ಅಂತ ಸಾಧ್ಯತೆ ಇರುತ್ತೆ. ಅದು ಕೂಡ ನೀರಿನ ಕೊರತೆಯನ್ನ ಮಾಡಲಿಕ್ಕೆ, ಕೊಳವೆ ಬಾವಿ ನಿಷ್ಕ್ರಿಯ ಮಾಡಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ತಾವು ಹೇಳ್ತಾ ಇದ್ರಿ. ಈ ಕಲ್ಲಿನ ಪ್ರದೇಶದಲ್ಲಿ ಬೋರ್ಡರ್ಸ್ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಕರಿತೀವಿ, ಆ ಪ್ರದೇಶದಲ್ಲಿ ಏನೇನು ಸಮಸ್ಯೆ ಬರುತ್ತೆ? ಸರ್, ಈಗ ಜಲದ ಕಣ್ಣು ಅಂದ್ರೆ ಒಂದ್ ಟೈಮಲ್ಲಿ ಹೇಳ್ತಾರೆ ಒಂದ್ ರಾಡ್ ಇಳಿಬೇಕಾರ 5 ಅಡಿ ಹಂಗೆ ಒಂದೇ ಸತಿ ಇಳಿದೋಯ್ತು, ಒಳ್ಳೆ ನೀರ್ ಬಂತು, ಬೋರ್ ಕೊರೆಯಕಾಗ್ಲಿಲ್ಲ, 10 ಅಡಿ ತೆಗಿಯಕಲ್ಲ, ಅಂತ ಜಾಗದಲ್ಲಿ ಬೋರ್ಡರ್ಸ್ ಗಳು ಸರ್ ತುಂಬಾ ಇರುತ್ತೆ. ಆ ಬೋರ್ಡರ್ಸ್ ಗಳು ಏನಾಗುತ್ತೆ ಅಂದ್ರೆ ನೀರಿನ ಜೊತೆಗೆ ಜಾಸ್ತಿ ಫೋರ್ಸ್ ಆಗಿ ಅರಿಬೇಕಾದ್ರೆ ಕಲ್ ಜಾರ್ ಬಿಡುತ್ತೆ, ಮೋಟರ್ಗಳು ಲಾಕ್ ಆಗ್ಬೋದು, ಇಲ್ಲ ಪೈಪ್ಗಳು ಲಾಕ್ ಆಗ್ಬೋದು, ಮತ್ತೆ ಹಿಟ್ಕಲ್ ಅಂತ ಹೇಳಿ ಕರೀತಾರೆ. ಮತ್ತೆ ಎಲ್ಲಾ ಜನಗಳು ಹೇಳ್ತಾರೆ ನಮ್ ಬೋರ್ ತೆಗಿಬೇಕಾದ್ರೆ ಇಂಥ ಜಾಗದಲ್ಲಿ ನಂಗೆ ಇಷ್ಟಿಷ್ಟು ತಪ್ಪ ಕಲ್ಗಳು ಬಂತಪ್ಪ, ಬೋರಲ್ ಆರ್ಯವರು ಕೂಡ ಹೇಳ್ಬಿಟ್ಟು ಹೋಗಿರ್ತಾರಣ ಇದ್ರ ಕೆಳಗಿಂದ ಮೋಟರ್ ಇಳಿಸಕ್ ಹೋಗ್ಬೇಡಿ, ಕಲ್ಗಳಿದೆ, ಇಟ್ಕಲ್ ಬರ್ತಾ ಇದೆ, ಇದಕ್ಕಿಂತ ಡೀಪ್ ಹೋಗ್ಬೇಡಿ ಅಂತೆಲ್ಲ ಹೇಳ್ತಾರೆ. ಒಬ್ಬೊಬ್ರು ಹೇಳ್ತಾರೆ ಬಾವಿ ಕೊರ್ದಾದ್ಮೇಲೆ ಅವ್ರು ಹೇಳ್ತಾರೆ ಫಸ್ಟ್ ನೀರ್ ಸಿಕ್ಕಾದ್ಮೇಲೆ ಡ್ರೈ ಗ್ಯಾಪ್ ಬಂತು, ಕೆಳಗೆ ಬಿಡಕ್ ಹೋಗ್ಬೇಡಿ ಅಂತಾನು ಕೂಡ ವ್ಯಕ್ತಪಡಿಸ್ಬಿಟ್ಟು ಹೋಗಿರ್ತಾರೆ. ಬಟ್ ನಾವೇನ್ ಮಾಡ್ತೀವಿ, ಅವ್ರು ಹೇಳೋದು ಹೇಳಿರ್ತಾರೆ ನಾವು ಮಾಡೋ ಕೆಲಸ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಹೇಳೋದು ಯಾವ್ದೇ ಕೊಳವೆ ಬಾವಿ ತೆಗ್ಸಿದಾಗ ನಾವು ಮೊದಲು ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದು ಒಳ್ಳೇದು, ಯಾಕಂದ್ರೆ ನಮ್ಮ ಬಾವಿಲಿ ಏನಿದೆ ಏನಿಲ್ಲ ಎಷ್ಟಡಿಗೆ ಬಿಡ್ಬೋದು ಯಾವ ಪ್ರಮಾಣಕ್ಕೆ ಬಿಡ್ಬೋದು ಶಿಲ್ಟ್ ಇದೆಯಾ ಬೋರ್ಡರ್ಸ್ ಇದೆಯಾ ನೀಟಾಗಿ ಕೇಸಿಂಗ್ ಕರೆಕ್ಟಾಗಿ ಕೂತಿದ್ಯಾ ಅಂತ ನಾವು ತಿಳಿತಾ ಹೋಗ್ಬೋದು. ಅದರಿಂದ ನಮಗೆ ಯಾವುದೇ ತರದ ಯೋಚನೆ ಬರಲ್ಲ, ನೀಟಾಗಿ ಕೆಲಸ ಆಗ್ತಾ ಹೋಗುತ್ತೆ. ಇದು ಈ ಕಲ್ಲಿಗೆ ಅಥವಾ ಬೋರ್ಡರ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಮಣ್ಣಿನ ವಿಷಯದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳು ಕೊಳವೆ ಬಾವಿಗೆ ಆಗುತ್ತೆ ಅನ್ನೋ ಅಂಥದ್ದು. ಅದು ಮೇಲ್ಗಡೆ ಮಣ್ಣಾದರೂ ಸರ್ ಇದು ಮಣ್ಣು ಅಂದ್ರೆ ಸರ್ ಕೇಸಿಂಗ್ ಗೆ ಹೋಲಾಕ್ ಸರ್ ಒಬ್ಬೊಬ್ರು ಜನಗಳು. ಆ ಕೇಸಿಂಗ್ ಅಂದ್ರೆ ಒಂದ್ ವರ್ಷ ತನಕ ಚೆನ್ನಾಗಿರುತ್ತೆ, ಇಲ್ಲ ಪರ್ಮನೆಂಟ್ ಆಗಿ ಚೆನ್ನಾಗಿರ್ಬೋದು. ಹೋಲ್ ಇಂದ ಬರೋ ಮಣ್ಣಿಂದ ಬಾವಿಗಳು ಮುಚ್ಚೋಗ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇನ್ನೊಂದ್ ಏನಂದ್ರೆ ಈಗ ಪಕ್ಕದಲ್ಲಿ ಒಬ್ರು ಬೋರ್ ತೆಗ್ದ್ರೆ 20 ಅಡಿಗೆ ಇನ್ನೊಬ್ರು ಬೋರ್ ತೆಗಿತಾರೆ, ಆ ತೆಗಿಬೇಕಾದ್ರೆ ನೀರ್ ಜಲದ ಕಣದಲ್ಲಿ ಏನ್ ಸಿಕ್ಕಿರುತ್ತೆ ಆ ಜನ ಕಣದಲ್ಲಿ ಮಣ್ಣು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಡ್ರಿಲ್ ಮಾಡ್ಬೇಕಾದ್ರೆ ಕೇಸಿಂಗ್ ಹಾಕೊಂಡಿರಲ್ಲ, ಆ ಟೈಮಲ್ಲಿ ಡ್ರಿಲ್ಲಿಂಗ್ ಮಾಡ್ಬೇಕಾದ್ರೆ ಜಲದ ಕಣದಲ್ಲಿ ಬಂದು ಮಣ್ಣು ಬಂದು ಪ್ಯಾಕ್ ಆಗ್ಬೋದು ಹಳೆ ಬಾವಿಗಳಿಗೆ, ಅದರಿಂದ ಬಂದು ಬಾವಿ ಮುಚ್ಚೋಗ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ನೀವು ಯಾವ್ದೇ ಬಾವಿ ತೆಗಿಬೇಕಾದ್ರೆ ನೀವು ಕೇಸಿಂಗ್ ಮೊದಲು ಹಾಕೊಬಿಟ್ಟು ಹೊಡೆಯೋದ್ರಿಂದ ಪಕ್ಕದ ಬಾವಿಯವರಿಗೂ ತೊಂದರೆ ಆಗಲ್ಲ, ಅವ್ರ ಬಾವಿಗೂ ಕೂಡ ತೊಂದರೆ ಆಗ್ತಾ ಹೋಗಲ್ಲ. ಈಗ ಮಣ್ಣು ಅಂದ್ರೆ ನಾವು ಕೆಳಗಡೆನೆ ಬರೋದಂತಂದ್ರೆ ಪಕ್ಕದ ಬಾವಿಯಲ್ಲಿ ಬೋರ್ ತೆಗ್ದಾಗ ಅಲ್ಲಿಂದ ಬರೋ ಚಾನ್ಸಸ್ ಇರುತ್ತೆ. ಒಂದೊಂದು ನೀರ್ ಡ್ರೈ ಆಗೋ ಟೈಮಲ್ಲಿ ಒಳಗಿರೋಂತ ಜಲದ ಕಣ್ಣಲ್ಲಿರೋ ಮಣ್ಣುಗಳೆಲ್ಲ ಬಂದು ಕೂರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಹೋಲ್ ಹಾಕೋದ್ರಿಂದ ಮತ್ತೆ ಕೇಸಿಂಗ್ ಕರೆಕ್ಟ್ ಕೂರ್ದಿರೋ ಜಾಗದಲ್ಲಿ ಕೂರ್ತಿದ್ದಾಗ ಗ್ಯಾಪ್ ಉಳಿಯೋದ್ರಿಂದ ಮಣ್ಣು ಒಳಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದನ್ನೇ ನಾವು ಶಿಲ್ಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಅತ್ಯಂತ ಆಳವಾಗಿಯೂ ಕೂಡ ನಾವಿವತ್ತು ಕೊಳವೆ ಬಾವಿಗಳನ್ನ ತೆಗೆಸ್ತಾ ಇದೀವಿ. ಒಂದು 500 ಅಡಿ, 700 ಅಡಿ, 800 ಅಡಿ, 1000 ಅಡಿ, 1,500 ಅಡಿ ವರೆಗೂ ಹೋಗಿರೋಂಥದ್ದನ್ನ ನಮ್ಮ ಭಾಗದಲ್ಲಿ ನಾವು ಗಮನಿಸ್ತೀವಿ. ಇನ್ನು ಬೇರೆ ಬೇರೆ ಕಡೆಗೆ ಹೋದ್ರೆ, ಕೋಲಾರ, ಚಿಕ್ಕಬಳ್ಳಾಪುರ ಇಂಥ ಕಡೆಗೆ ಹೋದ್ರೆ ಅಲ್ಲಿ 1,500, 2,000, 3,000 ಅಡಿ ವರೆಗೂ ಕೂಡ ಕೊಳವೆ ಬಾವಿಗಳನ್ನ ತೆರೆದಿರೋಂಥದ್ದನ್ನ ನೋಡ್ತೀವಿ. 2-3 ಮೋಟರ್ಗಳನ್ನು ಫಿಕ್ಸ್ ಮಾಡಿರೋಂಥದ್ದನ್ನು ಕೂಡ ನಾವು ಕೇಳ್ತೀವಿ. ಈ ಹಿನ್ನೆಲೆಯಲ್ಲಿ ಎಷ್ಟು ಆಳದ ಬಾವಿಗಳಲ್ಲಿ ಎಷ್ಟು ಪ್ರಮಾಣದ ಸಮಸ್ಯೆಗಳು ಬರುತ್ತೆ? ನನ್ ಗೊತ್ತಿರೋ ಪ್ರಕಾರ ನಮ್ ತಾತನ ಕಾಲ ಅಂದ್ರೆ ಒಂದು 70 ವರ್ಷ ಹಿಂದಿನ ಕಾಲದಲ್ಲ 100 ಅಡಿ 150 ಅಡಿಗೆಲ್ಲ ನೀರ್ ಬಂತಪ್ಪ, ಅಷ್ಟೇ ಸಾಕು, ಈಗ ಆಳ ಎಲ್ಲ ಬೇಕಾಗಿಲ್ಲ, ಅದೇ ಲಾಸ್ಟ್ ಆಗಿತ್ತು. ಈಗ ನಮ್ ತಂದೆಯವ್ರ ಕಾಲಕ್ಕೆ ಬಂದಾಗೆಲ್ಲ 400 ಅಡಿ 450 ಅಡಿ ಹೋಯ್ತು, ಈಗೆಲ್ಲ 600 ಅಡಿ 700 ಅಡಿ ಹೋಗ್ತದೆ. ಅಂದ್ರೆ ಒಂದೊಂದು ಜನರೇಷನ್ ಚೇಂಜ್ ಆಗ್ತಾ ಬಾವಿ ಎಲ್ಲ ಫುಲ್ ಡೀಪ್ ಹೋಗ್ತಾ ಇದೀವಿ, ಆಳ ಹೋಗ್ತಾ ಇದೀವಿ. ಈಗ ಆತರ ಆಗಿದೆ, ಈ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಮೊದ್ಲು ಒಂದ್ ಮನೇಲಿ ಒಂದ್ ಬಾವಿ ಇತ್ತು ಅಂತ ಹೇಳೋರು, ಇಲ್ಲ ಊರಿಗೆ 2 ಬಾವಿ ಇದೆ ಅಂತ ಇದ್ರು. ಬಟ್ ಈಗಿಲ್ಲ, ಮನೆಗೆ 10 ಬಾವಿ ಇದೆ ಸರ್, ಆದ್ರೂ ನೀರ್ ಬರ್ತಿಲ್ಲ ಅಂತ ಹೇಳೋದು ನಾವ್ ಹೇಳ್ಬೋದು. ಒಳಗಡೆ ಇರೋಂತ ನೀರಿನ ಪ್ರಮಾಣ ಜಾಸ್ತಿ ಆಗ್ತಿಲ್ಲ, ಬಟ್ ಬೋರ್ವೆಲ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬೋರ್ವೆಲ್ ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ತುಂಬಾ ಆಳವಾಗಿರೋಂತ ಕೊಳವೆ ಬಾವಿಗಳಲ್ಲಿ ಜಾಸ್ತಿ ಸಮಸ್ಯೆ ಇರುತ್ತೋ ಅಥವಾ ಅಂತರ ಕಡಿಮೆ ಇರೋಂತ ಬಾವಿಗಳಲ್ಲಿ ಸಮಸ್ಯೆ ಇರುತ್ತೋ? ಸರ್, ಬಾವಿಗಳು ಸಮಸ್ಯೆ ಅನ್ನೋದಕ್ಕಿಂತ ಬಾವಿನೇ ಫುಲ್ ಸಮಸ್ಯೆ ಅಂತಾನೆ ಅಂತ ಹೋಗ್ಬೋದು. ಈ ಯಾವ ಜಾಗದಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ನಾವು ನೋಡಿರಲ್ಲ, ಬೇರೆಯವರು ಕೂಡ ನೋಡಕ್ ಆಗಲ್ಲ. ಬಟ್ ಇವತ್ ನೀರ್ ಬಂದಿದೆ ಅಂತ ನಾವು ಹೇಳಿರ್ತೀವಿ ಅಷ್ಟೇ, ಬೆಳೆಗೆ ಅದ್ ನೀರ್ ಕಂಟಿನ್ಯೂ ಆಗಿ ಬರುತ್ತೆ ಮೋಟರ್ ಬಿಟ್ಟಾದ್ಮೇಲೆ ಅಂತಂದ್ರು ನೀರ್ ತೆಗ್ದಾದ್ಮೇಲೆ ಗೊತ್ತಾಗೋದು. ಇವತ್ ಹೇಳ್ತಾರೆ ಅಣ್ಣ, ನಂಗೆ ಇವತ್ 5 ಇಂಚ್ ಬಂತು, ಫುಲ್ ಖುಷಿ ಆಯ್ತು ಅಣ್ಣ, ಬೆಳಗ್ಗೆ ನೋಡಿದ್ರೆ ಮೋಟರ್ ಬಿಟ್ಟು ನೋಡಿ ನೀರ್ ಬರ್ತಿಲ್ಲ ಅಂತ ಹೇಳ್ತಾರೆ, ಅವಾಗ ನೀರ್ ಎಲ್ಲ ಹೋಯ್ತು ಅಂತ ಅವರೇ ಕೇಳ್ತಿರ್ತಾರೆ. ಬಟ್ ಅಂತರ್ಜಲ ಅದ್ ಯಾವ ತರ ಹೆಂಗ್ ನಡೆಯುತ್ತೆ ಅಂತ ಗೊತ್ತಿಲ್ಲ, ನಾವು ನೋಡಿರಲ್ಲ. ಅದಕ್ಕೆ ನಾವು ಏನೇ ಮಾಡ್ಬೇಕಾದ್ರು ಕೂಡ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ಅಂತರ್ಜಲ ಚೆನ್ನಾಗಿದ್ಯಾ, ನೀರಿನ ಮಟ್ಟ ಎಲ್ಲಿ ತನಕ ಬಂದು ಅವರೇಜ್ ನೀರು ನಿಂತಿದೆ, ಇಲ್ಲ ಮೋಟರ್ ಬಿಟ್ಟಾದ್ಮೇಲೆ ಕ್ಯಾಮ್ರಾ ಬಿಡಿಸೋದ್ರಿಂದ ಮೋಟರ್ ರನ್ನಿಂಗ್ ಆಗ್ತಿದ್ರು, ಯಾವ ಜಲದ ಮಟ್ಟದಲ್ಲಿ ಎಷ್ಟು ನೀರು ಶೇಖರಣೆ ಆಗ್ತಿದೆ ಅಂತ ನಾವು ತಿಳಿತಾ ಹೋಗ್ಬೋದು. ಈ ಕೊಳವೆ ಬಾವಿಗಳಿಗೆ ಇತ್ತೀಚೆಗೆ ರೀಚಾರ್ಜ್ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಬಂದಿದೆ. ನೀರು ಕಡಿಮೆ ಆಗದ ಹಾಗೆ, ವರ್ಷ ಪೂರ್ತಿ ನೀರು ಸಿಗುವ ಹಾಗೆ ನಾವು ಅದಕ್ಕೆ ಮರುಪೂರ್ಣವನ್ನ ಮಾಡ್ತೀವಿ ಅಂತ ಹೇಳಿ ಬೇರೆ ಬೇರೆ ಬೇರೆ ಬೇರೆ ತರಹದ ತಂತ್ರಜ್ಞಾನಗಳನ್ನ ಬಳಕೆ ಮಾಡಿಕೊಂಡು ಮರುಪೂರ್ಣವನ್ನ ಮಾಡುವಂಥದ್ದನ್ನ ನಾವು ಗಮನಿಸ್ತೇವೆ. ಈ ಮರುಪೂರ್ಣದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ಅದು ರೀಚಾರ್ಜ್ ಮಾಡೋದು ಸರ್ 100ಕ್ಕೆ 100 ಭಾಗ ಒಳ್ಳೇದೇ. ಬಟ್ ರೀಚಾರ್ಜ್ ಮಾಡೋದ್ರಿಂದ ಕೇಸಿಂಗ್ ಕರೆಕ್ಟ್ ಆಗಿ ಕೂತಿದ್ಯಾ ಇಲ್ವಾ ಅಂತ ಒಂದ್ ತಿಳ್ಕೋಬೇಕಾಗುತ್ತೆ. ನಾವು ಮೇಲ್ಗಡೆಯಿಂದ ನೀರ್ ಬೀಳೋದ್ರಿಂದ ಕೇಸಿಂಗ್ ಏನಾದ್ರು ನೀಟಾಗಿ ಕೂತಿಲ್ಲ ಅಂದಾಗ ಹೊರಗಡೆಯಿಂದ ಮಣ್ಣು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ನೀರು ಹಿಂಗೆ ಇಳಿತಿರ್ಬೇಕಾದ್ರೆ ಕೇಸಿಂಗ್ ಸುತ್ತ ಆಚೆ ಕಡೆಯಿಂದ ನೀರು ಇಳಿತಿರುತ್ತೆ, ಮತ್ತೆ ಒಳಗೂ ನೀರು ಹೋಗಿ ಹೋಲ್ ಮಾಡ್ಬಿಟ್ಟು ಬಿಟ್ಟಿರ್ತಾರೆ. ಬಟ್ ಹೊರಗಡೆಯಿಂದ ಇಳಿತಿರ್ಬೇಕಾದ್ರೆ ಮಣ್ಣು ಕೂಡ ಸೇರಿಸ್ಬಿಟ್ಟು ತಗೊಂಡು ಹೋಗ್ತಾ ಇರುತ್ತೆ. ಒಳಗಡೆಯಿಂದ ನಾವು ಫಿಲ್ಟರ್ ಹಾಕಿ ಆಮೇಲೆ ಹೋಲ್ ಹಾಕ್ಬಿಟ್ಟು ಅದಕ್ಕೆ ಸೊಳ್ಳೆ ಪರ್ದ ಏನೇನೋ ಜಾಲಡಿಗಳು ಏನೇನೋ ಬರ್ತದೆ ಅದನ್ನೆಲ್ಲ ಹಾಕ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿರ್ತಾರೆ. ಬಟ್ ಕೇಸಿಂಗ್ ಕೆಳಗಡೆ ಯಾವ ತರ ಫಿಟ್ ಆಗಿದೆ ಅಂತ ನೀಟಾಗಿ ಕೂತಿದ್ರೆ ಅದೇನು ತೊಂದರೆ ಆಗಲ್ಲ. ಬಟ್ ಅಲ್ಲೂ ಗ್ಯಾಪ್ ಇದ್ದಾಗ, ನಾವು ನೀರು ಬರಕ್ ಬಿಟ್ಟಾಗ ನೀರು ಇಳಿಯಕ್ ಸ್ಟಾರ್ಟ್ ಆದಾಗ ಬಾವಿ ಮುಚ್ಚೋಗ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿನ್ನೆ ತಾನೇ ಒಂದು ಒಬ್ರು ಬಾವಿ ಇಲ್ಲಿ ಎಸ್ಟೇಟ್ ಅಲ್ಲಿ ನೋಡಿದ್ವಿ, ಅವ್ರು ಆತರ ಗುಂಡಿ ಮಾಡಿಸಿ 2 ತಿಂಗಳು ಅಷ್ಟೇ, ಮಳೆ ಜಾಸ್ತಿ ಆಯ್ತು ಅಂತ ನೋಡ್ರಿ, ಇವಾಗ ಮೋಟರ್ ಎತ್ತಕ್ಕೂ ಬರುತ್ತಲ್ಲ, ನೀರು ಇಲ್ಲ, ಅದು ಕೇಸಿಂಗ್ ನೀಟಾಗಿ ಕೂತಿಲ್ಲ ಆ ಜಾಗದಲ್ಲಿ. ಅದು ಹೊರಗಡೆ ಎಲ್ಲ ಮಾಡ್ತಾರೆ, ನಂಗೆ ಒಳ್ಳೇದಾಗ್ಲಿ ಬಾವಿ, ಬರೀ 140 ಅಡಿ ಬಾವಿ ಅಷ್ಟೇ, ಬಟ್ ಇವಾಗ 10 ಅಡಿನೂ ಇಲ್ಲ ಬಾವಿ, ಫುಲ್ ಮುಚ್ಚೋಗ್ಬಿಟ್ಟಿದೆ. ಅದು ಅದೇನಾಗಿದೆ ಅಂದ್ರೆ ರೀಸನ್ ಅಷ್ಟೇ, ಕೇಸಿಂಗ್ ನೀಟಾಗಿ ಕೂರ್ದೇ ಇರೋ ಜಾಗದಿಂದ ಮಣ್ಣು ಕೆಳಕ್ಕೆ ಇಳಿದೋಗಿದೆ ಅಷ್ಟೇ. ಈ ಕೊಳವೆ ಬಾವಿಗಳನ್ನ ಸ್ವಚ್ಛಗೊಳಿಸೋದು ಅಂತ ಅಂದ್ರೆ ಯಾವ ರೀತಿ ಮಾಡ್ತೀರಾ ಮತ್ತೆ ಎಷ್ಟು ಸಮಯ ತಗೊಳ್ಳುತ್ತದೆ? ಕೊಳವೆ ಬಾವಿ ಅಣ್ಣ, ಈಗ ಒಂದು ಬೋರ್ ಅವರು ಒಂದು 200 ಅಡಿ ತೆಗೆದೋಗಿರ್ತಾರೆ, ಲೈಕ್ ಒಂದು ವರ್ಷ ಬಿಟ್ಟು ಬಿಟ್ಟು ಅದು 10 ಫೀಟ್ ಎಲ್ಲ ಮುಚ್ಚತಾ ಬರ್ತಿರುತ್ತೆ. ಅಂದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಮಣ್ಣು ಜರಗದಿಂದ ಆಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಕೇಸಿಂಗ್ ಕರೆಕ್ಟಾಗಿ ಕೂರ್ದಲೆ ಮಣ್ಣು ಇಳಿದೋಗಿರ್ಬೋದು, ಪ್ಯಾಕಿಂಗ್ ಕರೆಕ್ಟಾಗಿ ಆಗದಲ್ಲೇ ಮಣ್ಣು ಇಳಿದೋಗಿರ್ಬೋದು. ಈಗ ಅಂತ ಟೈಮಲ್ಲಿ ಇದು ಕಮ್ಮಿ ದುಡ್ಡಿನಲ್ಲಿ ಬಾವಿನ ಕ್ಲೀನ್ ಮಾಡಿಸ್ಕೊಂಡು ಮೊದ್ಲಿನ ತರ ನಮ್ಮ ರೀಚಾರ್ಜ್ ಮಾಡ್ತಾ ಹೋಗ್ಬೋದು. ಹೆಂಗೆ ಅದನ್ನ ಸ್ವಚ್ಛಗೊಳಿಸೋದು ಅಂತ ಅಂದ್ರೆ ಯಾವ ತರ ಮಾಡ್ತೀವಿ? ಬೋರ್ವೆಲ್ ಕ್ಲೀನಿಂಗ್ ಗಾಡಿ ಅಂತ ಬೋರ್ವೆಲ್ ಕಂಪ್ರೆಸರ್ ಗಾಡಿ ಅಂತ ಹೇಳಿ ಕರಿತೀವಿ, ಸ್ವಚ್ಛಗೊಳಿಸಿಕೆ ಗಾಡಿ ಅಂತ ಹೇಳಿ ಕರಿತೀವಿ. ಆದ್ರೆ ನಾವು ನಮ್ಮ ಪೈಪ್ ಗಳಿಂದ ಅದನ್ನ ಒಳಗೆ ಬಾವಿ ಒಳಗೆ ನೀರ್ ಬಿಟ್ಟು ಅದರಿಂದ ಕೆಸರನ್ನ ತೆಗಿತಾ ಹೋಗ್ತೀವಿ, ಮತ್ತೆ ನೀರ್ ಎಷ್ಟು ಪ್ರಮಾಣ ಇದೆ ಅಂತ ಅದ್ರಲ್ಲಿ ತಿಳಿತಾ ಹೋಗ್ಬೋದು. ಕೆಸರಾಗಿರ್ಬೋದು, ಸಣ್ಣ ಸಣ್ಣ ಕಲ್ಲುಗಳಾಗಿರ್ಬೋದು, ಬಾವಿ ನೀಟ್ ಆಗುತ್ತೆ. ಅದರಿಂದ ಕೇಸಿಂಗ್ನ ಪ್ರಾಬ್ಲಮ್ ಗಳೇನಾಗಿದೆ ಅದಕ್ಕೆ ಫಿಲ್ಟರ್ ಕೇಸಿಂಗ್ ಪೈಪ್ ಕೂಡ ಹಾಕೊಡ್ತಾ ಹೋಗ್ಬೋದು. ಈಗ ಕೇಸಿಂಗ್ ಇಂದ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಕೇಸಿಂಗ್ ಸರಿಯಾಗಿ ಹಾಕಿದ್ರೆ ಅಷ್ಟು ಸಮಸ್ಯೆಗಳು ಬರೋದಿಲ್ಲ, ಕೇಸಿಂಗ್ ಸರಿಯಾಗಿ ಕೂರಿಸ್ಲಿಲ್ಲ ಅಂತ ಅಂದಾಗ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿದ್ರಿ. ಆ ತರ ಏನಾದ್ರೂ ಕೇಸಿಂಗ್ ಅಲ್ಲಿ ಸಮಸ್ಯೆ ಆಗಿದ್ರೆ ಅದನ್ನ ಸರಿಪಡಿಸ್ತೀರೋ ಅಥವಾ ಹೊಸದಾಗಿ ಕೇಸಿಂಗ್ ಹಾಕ್ತೀರೋ ಹೇಗೆ ಸರ್? ಅಂದ್ರೆ ವಿತ್ ಇನ್ 3 months ಅಲ್ಲಾದ್ರೆ ಅದನ್ನ ಕೇಸಿಂಗ್ ಕಿತ್ತಿ ಕೇಸಿಂಗ್ ನ ಹಾಕ್ಬೋದು. ಬೊರಲಾರಿಯವರು ಕೂಡ ಮಾಡ್ತಾರೆ, ಪಾಪ ಅವ್ರು ಬೊರಲಾರಿಯವರು ಕೆಳಗೆ ಯಾತ್ರ ಕೂತಿದೆ ಅಂತ ಒಟ್ಟ ಕೂರ್ಸಿರ್ತಾರೆ, ಬಟ್ ಅಲ್ಲಿ ಗ್ಯಾಪ್ ಉಳಿದಿದೆ ಅಂತ ಅವ್ರಿಗೂ ಗೊತ್ತಿಲ್ಲ ಏನು, ಅದು ಅಚಾನಕವಾಗಿ ಆಗೋದು. ಕೇಸಿಂಗ್ ಕೂರದಲ್ಲೇ ಇರ್ಬೋದು, ಕೂರದೇ ಇರ್ಬೋದು, ಕೆಳಗೆ ಅವರು ಕೂಡ ನೋಡಕ್ಕಾಗಲ್ಲ, ಪಾಪ ಅವ್ರ ಕೆಲಸ ಅವ್ರು ಮಾಡ್ಬಿಟ್ಟು ಹೋಗ್ತಾರೆ. ಬಟ್ ಬೈ ಮಿಸ್ ಆಗಿ ಅದು ಕೆಳಗಡೆ ಏನಾದ್ರು ಭೂ ಕುಸಿತ ತರ ವೈಬ್ರೇಷನ್ ಆಗ್ತಿರ್ತದೆ ಭೂಮಿ ಯಾವಾಗ್ಲೂ, ಆ ಟೈಮಲ್ಲಿ ಜರುಗಿರ್ಬೋದು, ಏನೋ ಒಂದು ಪ್ರಾಬ್ಲಮ್ಗಳಾಗಿರ್ಬೋದು, ಆ ಟೈಮಲ್ಲಿ ಅದನ್ನ ಸರಿಪಡಿಸಕ್ಕೆ ಆಗದೇ ಇಲ್ದಿದ್ದಾಗ ಇನ್ನ ಕೆಸಿಂಗ್ ಪೈಪ್ ಹಾಕ್ಲೇಬೇಕಾಗುತ್ತೆ. ಯಾಕೆಂದ್ರೆ ಆ ಟೈಮಲ್ಲಿ ಆ ಜಾಗದ ಮಣ್ಣು ಬರ್ತಾ ಇದೆ ಅಂದಾಗ ಬಾಯಿ ಮುಚ್ಚೋಕ ಕೊಲಾಪ್ಸ್ ಜಾಸ್ತಿ ಇರುತ್ತೆ, ಆ ಟೈಮಲ್ಲಿ ಮಣ್ಣು ಹಾಕ್ಲೇಬೇಕು ನಾವು, ಕೆಸಿಂಗ್ ಪೈಪ್ನ ಬಿಡ್ಲೇಬೇಕಾಗ ಹೊಸ್ದಾಗೆ ಹಾಕ್ಬೇಕಾಗ. ಇನ್ನರ್ ಕೇಸಿಂಗ್ ಪೈಪ್ ಅಂತ ಬರ್ತದೆ, ಫಿಲ್ಟರ್ ಕೇಸಿಂಗ್ ಪೈಪ್ ಅಂತ ಹೇಳಿ ಅದನ್ನ ಇನ್ಸ್ಟಾಲ್ ಮಾಡೋದ್ರಿಂದ ಇದೇ ತರ ಸಮಸ್ಯೆಗಳು ಯಾವ್ದು ಬರ್ತಾ ಹೋಗಲ್ಲ. ಇನ್ನರ್ ಕೇಸಿಂಗ್ ಪೈಪ್ ಅಂತ ಅಂತಾರೆ, ಮೊದ್ಲು ಏನಿರುತ್ತೋ ಅದ್ರ ಒಳಗಡೆ ಹಾಕಂತದ ಅಥವಾ ಅದನ್ನ ತೆಗೆದ್ಬಿಟ್ಟು ಹಾಕ್ತೀರಾ? ಇಲ್ಲ, ಮೊದ್ಲು ಏನ್ 6 inch ಪೈಪ್ ಏನಿರುತ್ತೆ ಕೇಸಿಂಗ್ ಪೈಪ್, ಅದ್ರೊಳಗೆ ನಾವು ಬಿಡ್ತಾ ಹೋಗೋದು 5 inch ಕೇಸಿಂಗ್ ಪೈಪ್ ನ ಬಿಡ್ತಾ ಹೋಗ್ತೀವಿ. ಆ 5 inch ಬಾವಿ ಏನಿರುತ್ತೆ, ಈಗ 300 ಬಾವಿ ಇದೆ ಅಂತಂದ್ರೆ ನಮಗೆ ಲಾಕ್ ಮಾಡೋ ಚಾನ್ಸಸ್ ಎಲ್ಲೂ ಇರಲ್ಲ. ನಮ್ಮ ಬಾವಿ ಎಷ್ಟಿದೆ 300, ಆ 300 ತನಕ ಬಿಡ್ತಾ ಹೋಗ್ಬೇಕು. ಲಾರಿಯವ್ರ ಅಂದ್ರೆ ಹಣ ಮಣ್ಣು ಸಿಕ್ಕಿ ಜಾಗ ತನಕ ಮಾತ್ರ ಅವ್ರು ಕೇಸಿಂಗ್ ಇಳಿಸಿರ್ತಾರೆ, ಬಟ್ ಇದ್ರಲ್ಲಿ ಆತರ ಆಪ್ಷನ್ ಇರಲ್ಲ. ಯಾಕೆಂದ್ರೆ ಅವರು ಮಣ್ಣು ಸಿಗೋ ತನಕ ಯೂಸ್ ಮಾಡೋ ಕೇಸಿಂಗ್ ಹಾಕಕ್ಕೆ ಯೂಸ್ ಮಾಡೋ ಬಿಟ್ಟೆ ಬೇರೆ ಆಗಿರುತ್ತೆ, ಬೋರೆಲ್ಲೋ ಮತ್ತೆ ಕಲ್ಲು ಕೊರೆಯ ಬಿಟ್ಟೆ ಬೇರೆ ಆಗಿರುತ್ತೆ. ಯಾಕೆ ಲಾಕ್ ಮಾಡೋದಕ್ಕೆ ಅವ್ರು 9 inch ಮಾಡಿರ್ತಾರೆ ಅದು ಮಣ್ಣ ಇದ್ ಮಾಡೋದಕ್ಕೆ, ಬಟ್ ಕೇಸಿಂಗ್ ಕೊರ್ಸೋದಕ್ಕೆ ಆ ಜಾಗಕ್ಕೆ ಸೂಕ್ತ ಆಗಿರುತ್ತೆ, ಕೆಳಗೆ ಲಾಕ್ ಮಾಡೋ ಚಾನ್ಸಸ್ ಇರಲ್ಲ. ಅಂತ ಟೈಮಲ್ಲಿ ನಾವು 300 ಕೂಡ ಇಳಿಸ್ತಾ ಹೋಗ್ಬೇಕು, ಅಲ್ಲಿವರೆಗೂ ಕೂಡ ಕೇಸಿಂಗ್ ಇಳಿಸ್ಬಿಡ್ತೀವಿ. ಹೌದು, ಈಗ 3 ಒಳಗಡೆ ಆದ್ರೂ ತೆಗಿಬಹುದು ಅಂತ ಹೇಳಿದ್ರೆ ಆ ನಂತರ ಯಾಕೆ ತೆಗಿಯಕ್ಕಾಗಲ್ಲ? ಫುಲ್ ಪ್ಯಾಕ್ ಆಗ್ಬಿಟ್ಟಿರುತ್ತೆ, ಮಣ್ಣೆಲ್ಲ ಕುಸ್ತಿ ನೀಟಾಗಿ ಇದ್ ಮಾಡ್ಬಿಟ್ಟು ಪ್ಯಾಕ್ ಆಗ್ಬಿಟ್ಟಿರುತ್ತೆ, ಆತರ ಬರಕ್ ಹೋಗಲ್ಲ. ಏನಾದ್ರೂ ಕರೆಕ್ಟ್ ಆಗಿ ಪ್ಯಾಕ್ ಏನ ಆಗಿಲ್ಲ ಅಂತಂದಾಗ ಕಿತ್ರೆ ಬರ್ಬೋದು, ಬರ್ದಲ್ಲೂ ಬರ್ಬೋದು, ಇಲ್ಲ ಬರ್ದಲ್ಲೇ ಇರ್ಬೋದು. ಎರಡು ಸಾಧ್ಯತೆಗಳು ಇರುತ್ತೆ, ಬಂದ್ರೆ ಹೊಸದ್ ಹಾಕ್ಬೋದು, ಬರ್ಲಿಲ್ಲ ಅಂತ ಅಂದ್ರೆ ಇನ್ನರ್ ಕೇಸಿಂಗ್ ಅಂತ ಏನ್ ಹೇಳಿದ್ರು ಆ ತರದನ್ನ ಹಾಕ್ಬೇಕಾಗುತ್ತೆ ಅಲ್ವಾ? ಹೀಗೆ ಈ ಒಂದು ಕೊಳವೆ ಬಾವಿಗಳು ಏನಿರುತ್ತೋ ಅವುಗಳನ್ನ ಸ್ವಚ್ಛಗೊಳಿಸಿ ಆ ನಂತರ ತಾವು ಅವುಗಳ ಬಳಕೆಗೆ ಯೋಗ್ಯವಾಗಿ ಮಾಡುವಂತದ್ದು. ಈಗ ಒಂದ್ಸರಿ ಸ್ವಚ್ಛಗೊಳಿಸಿದ್ರು ಸಾಕೋ ಅಥವಾ ಮತ್ತೆ ಮತ್ತೆ ಮಾಡ್ಬೇಕಾಗುತ್ತೆ ಹೇಗೆ? ಅದು ಪ್ರಾಬ್ಲಮ್ಗಳು ಯಾವ ತರ ಇರುತ್ತೆ ಅಂತ ನೋಡ್ಕೊಬಿಟ್ಟು ಒಂದ್ಸತಿ ಸ್ವಚ್ಛಗೊಳಿಸೋದನ್ನ ಮುಗ್ದು ಹೋದ್ರೆ ಒಂದೇ ಸತಿ ಸಾಕು ಸರ್ ಅಂತೀವಿ. ಏನಾದ್ರೂ ಪ್ರಾಬ್ಲಮ್ಗಳೇನು ಹೆಚ್ಚಿನ ಬರ್ತಿದ್ರೆ ಈ ತರ ಪೈಪ್ಗಳಾಗಿರ್ಬೋದು, ಇಲ್ಲ ಬೇರೆ ತರದ ಏನಾದ್ರು ಕೆಲಸಗಳು ಇರ್ದಲೇ ಇರ್ಬೋದು, ಏನಾದ್ರು ಒಂದು ವ್ಯಕ್ತಪಡಿಸ್ಬಿಟ್ಟು ಹೇಳ್ಬಿಟ್ಟು ಹೋಗ್ತೀವಿ ನಾವು. ಇಲ್ಲ ಒಂದ್ಸತಿ ವಾಶ್ ಮಾಡೋಣ, ನೀಟಾಗಿ ಕೂತಿದೆ, ಇನ್ನೇನ್ ಮಾಡಿಸೋದ್ ಬೇಡ, ಮಾಮೂಲಿ ಯಾವ ತರ ಇದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಏನೋ ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ ತಕ್ಕನಾಗ ಏನೋ ಸೊಲ್ಯೂಷನ್ ಮಾಡ್ತಾ ಹೋಗ್ತೀವಿ. ನೀವು ಎಲ್ಲೆಲ್ಲಿ ಈ ತರದ ಸ್ವಚ್ಛಗೊಳಿಸುವ ಕೆಲಸವನ್ನ ಮಾಡ್ತಾ ಇದ್ರಿ? ನಾವು ಇಲ್ಲಿ ಹಾಸನ ಆಗಿರ್ಬೋದು, ಸಕಲೇಶ್ಪುರ ಆಗಿರ್ಬೋದು, ಎತ್ತೂರು ಆಗಿರ್ಬೋದು, ಲೈಕ್ ಮಡಿಕೇರಿ, ಶನಿವಾರಸಂತೆ, ಆಲೂರು, ಇನ್ನ ಮಲ್ಪಟ್ಟಣ, ಶನಿವಾರಸಂತೆ ಅಲ್ಲೆಲ್ಲ ಹೋಗ್ತಾ ಇರ್ತೀವಿ. ಜನ ಎಲ್ಲಿ ಕರೀತಾರೆ, ಇಲ್ಲ ಪಾಯಿಂಟ್ ಗಳು ಎಲ್ಲಿ ಜಾಸ್ತಿ ಇರುತ್ತೆ ಆ ಜಾಗಕ್ಕೆ ಹೋಗ್ತಾ ಇರ್ತೀವಿ. ಇದುವರೆಗೆ ಎಷ್ಟು ಕೊಳವೆ ಬಾವಿಗಳನ್ನ ನೀವು ಈ ತರ ಸ್ವಚ್ಛಗೊಳಿಸಿದ್ರಿ? ನಾವೊಂದು 1200 ಬಾವಿ ಮಾಡಿದೀವಿ, ಕ್ಯಾಮ್ರಾ ಬಿಟ್ಟು. ಅಲ್ಲ, ಕ್ಯಾಮ್ರಾ ಬಿಟ್ಟು 1200 ಮಾಡಿದಿರಿ. ಕ್ಯಾಮ್ರಾ ಎಷ್ಟು ವರ್ಷಗಳ ಕಾಲ ಬಳಕೆಗೆ ಬರುತ್ತದೆ? ಅದು ಈ ಕ್ಷಣಕ್ಕೆ ಇರ್ಬೋದು, ಇಲ್ಲ 10 ನಿಮಿಷಕ್ಕೆ ಹೋಗ್ಬೋದು, ಇಲ್ಲ ಬಂದ್ರೆ ಒಂದ್ ದಿನ ಬರ್ಬೋದು. ಲೈಕ್ ನೀರೊಳಗೆ ಹೋಗೋದಲ್ವಾ, ಅದ್ ನಾವ್ ಯಾವ ತರ ಅಂತ ಹೇಳಕ್ಕಾಗಲ್ಲ. ಅದೆಷ್ಟು ವಾಟರ್ ಪ್ರೂಫ್ ಮಾಡಿದ್ರು ಎಲ್ಲಾದ್ರೂ ಫೋರ್ಸ್ ಈಗ ನೀರ್ ತಗೊಂಡೇ ತಗೊಳುತ್ತೆ, ಅದನ್ನ ನಾವ್ ಯಾವ್ದೇ ತರದ ಗ್ಯಾರಂಟಿ ಕೊಡಕ್ಕಾಗಲ್ಲ ಕ್ಯಾಮ್ರಾಗಳಿಗೆ. ಎಷ್ಟು ಬೆಲೆ ಬಾಳುತ್ತೆ ಅದು? ಅದು ಒಂದೊಂದು ಕಂಪ್ನಿ ಮೇಲೆ ಡಿಪೆಂಡ್ ಆಗಿರುತ್ತೆ, ನಾವೆಲ್ಲ ಯೂಸ್ ಮಾಡೋದೆಲ್ಲ ಅದ ರೇಟ್ ಜಾಸ್ತಿ ಇರುತ್ತೆ ಅಷ್ಟೇ, ಸ್ವಲ್ಪ ದುಬಾರಿನೇ. ಲೋಕಲ್ ಕ್ಯಾಮ್ರಾನು ಸಿಗುತ್ತೆ, ಬಟ್ ಕ್ಲಾರಿಟಿ ಅನ್ನೋದು ಬೇಕಲ್ಲ ಜನಗಳಿಗೆ, ಕ್ಲಿಯರ್ ಆಗಿ ಕಾಣಬೇಕು, ಪಿಕ್ಚರ್ ಕಾಣಬೇಕು ಅಂದಾಗ ಚೆನ್ನಾಗಿರೋ ಕ್ಯಾಮ್ರಾ ಯೂಸ್ ಮಾಡ್ತೀವಿ ಅಷ್ಟೇ ಸರ್, ಇನ್ನೇನಿಲ್ಲ. ಸಾಮಾನ್ಯವಾಗಿ ಒಂದು ಸ್ಕ್ಯಾನರ್ ಅಥವಾ ಕ್ಯಾಮ್ರಾವನ್ನ ತಂದ್ರೆ ಎಷ್ಟು ಕೊಳವೆ ಬಾವಿಗಳನ್ನ ನೀವು ಅಂದಾಜು ಒಂದು ತಗೊಂಡೆ ಅಂತ ಅಂದ್ರೆ ಎಷ್ಟನ್ನ ಸ್ಕ್ಯಾನ್ ಮಾಡಬಹುದು? ಒಂದ್ ದಿನಕ್ಕೆ ಅಣ್ಣ 4 ಸ್ಕ್ಯಾನ್ ಮಾಡ್ತೀವಿ ನಾವು ಅಷ್ಟೇನೆ, ಹೈಯೆಸ್ಟ್ ಅಂದ್ರೆ ಅಕ್ಕಪಕ್ಕ ಏನಾದ್ರೆ ಒಂದ್ 6 ಮಾಡ್ತೀವಿ ಅಷ್ಟೇ ಸರ್. ಜಾಸ್ತಿ ಆಳ ಪ್ರಮಾಣ ಜಾಸ್ತಿ ಇದ್ರೆ ಕಮ್ಮಿ ಮಾಡ್ತಾ ಹೋಗುತ್ತೆ, ಆಳ ಕಮ್ಮಿ ಇದ್ದಷ್ಟು ನಾವು ಜಾಸ್ತಿ ಕ್ಯಾಮ್ರಾವನ್ನ ಸ್ಕ್ಯಾನಿಂಗ್ ನ ಮಾಡ್ತಾ ಹೋಗ್ಬೋದು. ನೀವು ನೋಡಿರುವಂತಹ ವಿಶೇಷವಾದ ಅಥವಾ ಭಿನ್ನವಾದಂತಹ ಸಮಸ್ಯೆಗಳು ಕೊಳವೆ ಬಾವಿಗಳಲ್ಲಿ ಏನೇನು ಗುರುತಿಸಿದೆ ಸರ್? ಇಲ್ಲ, ಎಲ್ಲರೂ ಹೇಳ್ತಾರೆ ಕೊಳವೆ ಬಾವಿಲಿ ಲೈಕ್ ಒಳಗಡೆ ಯಾವ ತರ ಇದೆ ಹೆಂಗಿದೆ ಅಂತ ಫಸ್ಟ್ ಟೈಮ್ ಬಿಟ್ಟಾಗ ನನಗೆ ಆಶ್ಚರ್ಯ ಆಗಿತ್ತು. ಬಟ್ ನಾನು ಇಲ್ಲಿ ಗುಬ್ಬಿ ಅಂತ ಒಂದು ಊರಲ್ಲಿ ಹೋದಾಗ ಲೈಕ್ ಸುರಂಗ ಮಾರ್ಗನೇ ಇದ್ಬಿಟ್ಟಿತ್ತು, 20 ಅಡಿ ಲೈಕ್ ಫುಲ್ ಓಪನ್, ಬಟ್ ನೀರಿಲ್ಲ. ಒಳಗಡೆ ಎಲ್ಲ ಫುಲ್ ಇಲಿ ಹೆಗಣ ಎಲ್ಲ ಒಳಗೆಲ್ಲ ಓಡಾಡ್ತಾ ಇದ್ವು. ಅಂತ ದೊಡ್ಡ ಕೊಳವೆ ಬಾವಿ, ಬಟ್ ಬಾವಿ ಇರೋದು ಬರೀ 150 ಅಡಿ ಅಷ್ಟೇನೆ. ಬಟ್ ನೀರು ಆ ಟೈಮಲ್ಲಿ ಬಂದಿಲ್ಲ ಅಂತೆ. ಬಟ್ ರಾಡ್ ಫುಲ್ ಹಂಗೆ ಕೆಳಗೆ ಇಳಿದೋಗಿತ್ತು. ಬಟ್ ಅವರಿಗೆ ಓನರ್ ಯಾರಿದ್ದ ಅದ್ರೊಳಗೆ ಏನಿದೆ ಅಂತ ಕುತೂಹಲ ಜಾಸ್ತಿ ಇತ್ತು. ಬಟ್ ಆಗ ಹೋಗಿ ಬಿಟ್ಟಾಗ ಆಗ ಗೊತ್ತಾಗಿತ್ತು ಒಳಗೆ ಸರ್ ನೋಡ್ಬೋದು ಪ್ರವಾಸ ಇದೆಯಲ್ಲ ಯಾಣ, ಸೇಮ್ ಅದೇ ತರ ಒಳಗೆಲ್ಲ ಫುಲ್ ಓಪನ್, ಬೇಕಾದ್ರೆ ಒಬ್ರು ಮನುಷ್ಯರೊಳಗೆ ವಾಸ ಮಾಡೋದು ಆ ತರ ಇತ್ತು ಒಳಗಡೆ ಫೀಲಿಂಗ್ಸ್. ಅದೆಲ್ಲ ಖುಷಿಯ ಅಂತ ಸಾಧ್ಯತೆ ಇರೋದಿಲ್ವಾ? ಇಲ್ಲ ಸರ್, ಅದು ಕಲ್ಲೊಳಗೆ ಸಿಕ್ಕಿರೋದಲ್ವಾ, ಲೈಕ್ ಆತರ ಚಾನ್ಸಸ್ ಏನ್ ಇಲ್ಲ ಅನ್ಸುತ್ತೆ. ಇದ್ರ ಇರ್ಬೋದು ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಗೊತ್ತಿಲ್ಲ. ಅಷ್ಟೊಂದು ದೊಡ್ಡದಾಗಿ ಅಲ್ಲಿ ಜಾಗ ಇತ್ತು. ಹೌದು. ಮತ್ತೆ ಬೇರೆ ಇನ್ನೇನಾದ್ರೂ ಆತರದ್ ಗಮನಿಸಿದ್ರಿ? ಸಿಗ್ತಾ ಇರುತ್ತೆ. ಮತ್ತೆ ಒಬ್ರು ಬಾವಿ ಇನ್ನೊಬ್ರು ಬಾವಿಗೆ ಕೊಳೆ ಬಾವಿ ಹೋಗಿ ಒಂದೇ ಬಾವಿಲಿ 2 ಮೋಟರ್ ಬಿಟ್ಟಿರೋದಂತ ನೋಡಿದೀನಿ ಹಾಸನಲ್ಲಿ, ಇಂಡಸ್ಟ್ರಿ ಏರಿಯಾದಲ್ಲಿ. ಅಕ್ಕಪಕ್ಕ ಸಿಟಿ ಎಲ್ಲ ನೋಡಿದ್ರಲ್ಲ, 30-40 ಅನ್ನ ಪಕ್ಕಪಕ್ಕ ಸೈಡ್ ತೆಗ್ದಿರ್ತಾರೆ. ಬಟ್ ಒಂದ್ ಬಾವಿನ ಒಂದ್ ಬಾವಿ ಕನೆಕ್ಟ್ ಆಗ್ಬಿಟ್ಟು 2 ಮೋಟರ್ನ ಒಂದೇ ಬಾವಿಗೆ ಬಿಟ್ಟಿದ್ರು. ಅದನ್ನು ಹೇಳ್ತಾ ಹೋಗ್ಬೋದು. ಆಮೇಲೆ ಅವ್ರ ಮನೇಲಿ ಮೋಟರ್ ಆನ್ ಮಾಡಿ ಇವ್ರ ಮನೆ ನೀರ್ ಖಾಲಿ ಆಗದಂತೆ, ಆತರ ಇದಾಗ ಮೂರು ಮೋಟರ್ ಕೆಟ್ಟೋದ್ರೆ ನಮ್ಮನೆ ಮೋಟರ್ ಕೆಟ್ಟು ಹೋಗೋದಂತ ಏನೋ ಸಮಸ್ಯೆಗಳು ಹೇಳೋರು. ಬಟ್ ಕ್ಯಾಮ್ರಾ ಬಿಟ್ಟು ನೋಡಿದಾಗ ಅವ್ರ ಮೋಟ್ರು ಇವ್ರ ಮೋಟ್ರು ಒಂದೇ ಬಾವಿಲಿ ಇತ್ತು. ಒಂದೇ ಬಾವಿನಲ್ಲಿ, ಒಂದೇ ಬಾವಿಲಿ ಅಂದ್ರೆ ಅಷ್ಟು ಹತ್ತಿರದಲ್ಲಿ ಬಾವಿ ಅಲ್ಲ. ಅದಕ್ಕೂ ಡಿಫ್ರೆನ್ಸ್ ಬಂದ್ಬಿಟ್ಟು 60 ಅಡಿ ಇದೆ. ಬಟ್ ಅದ್ ಕೊರಿಬೇಕಾದ್ರೆ ಅದ್ ಹೆಂಗಾಯ್ತೋ ಗೊತ್ತಿಲ್ಲ. ಬಟ್ ಡ್ರಿಲ್ಲಿಂಗ್ ಆಯ್ತಾ ಲಾಸ್ಟ್ ಇವ್ರ ಬಾವಿಲಿ ನೀರ್ ಬರಕ್ ಸ್ಟಾರ್ಟ್ ಆಯ್ತಂತೆ. ಬಟ್ ಅವ್ರ ಏನ್ ಹೇಳ್ಕೊಂಡ್ ಜಲತ್ಕೊಂಡ್ ಅದೇ ಒಂದೇ ಸೇಮ್ ಇರ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಬಾವಿ ಲಾರಿಯವ್ರು ಇಲ್ಲ ನೆನ್ಸ್ಬಿಟ್ಟು ಹೋದ್ರಂತೆ. ಬಟ್ ಇವ್ರ ಫಸ್ಟ್ನೇ ಪಾರ್ಟಿ ಡೀಪ್ ಬಂದ್ಬಿಟ್ಟು 500, ಬಟ್ ಸೆಕೆಂಡ್ನೇ ಪಾರ್ಟಿ ಡೀಪ್ ಬಂದ್ಬಿಟ್ಟು 300. ಬಟ್ ಮೋಟರ್ ಬಿಟ್ಟಿರೋದ್ರು ಫಸ್ಟ್ನವ್ರು ಆಳ ಬಿಟ್ಟಿದ್ದಾರೆ, ಸೆಕೆಂಡ್ನವ್ರು ಆಳ ಕಮ್ಮಿ ಬಿಟ್ಟಿದ್ರು. ಬಟ್ ಆದ್ರೆ 2 ಮೋಟರ್ ಒಂದೇ ಬಾವಿಗೆ ಹೋಗಿತ್ತು. ಆ ತರ ಸಮಸ್ಯೆಗಳು ನೋಡಿದೀನಿ. ನಾವೀಗ ಬೇಸಿಗೆಯ ಆರಂಭದ ಹಂತದಲ್ಲಿದ್ದೀವಿ, ನಮಗೆ ಕೊಳವೆ ಬಾವಿಗಳ ಅಗತ್ಯ ಬೀಳುವಂತದ್ದು ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ. ಹಾಗೇನೆ ನೀರಿನ ಬಗ್ಗೆನೂ ಕೂಡ ನಾವು ತುಂಬಾ ಜಾಗ್ರತೆಯನ್ನ ವಹಿಸಬೇಕಾಗುತ್ತೆ. ಬೇಸಿಗೆಯಲ್ಲಿ ಕೊಳವೆ ಬಾವಿಗಳನ್ನ ಹೇಗೆ ನಾವು ನಿರ್ವಹಣೆಯನ್ನ ಮಾಡಬೇಕು, ಮತ್ತೆ ಈ ಬೇಸಿಗೆಯಲ್ಲಿ ಮಾಡಿಸಬಹುದಾದಂತಹ ಕೆಲಸಗಳು ಏನೇನಿರುತ್ತೆ ಅದ್ರ ಬಗ್ಗೆ ಹೇಳಿ ಸರ್. ಬೇಸಿಗೆಗಾಲದಲ್ಲಿ ನೀರಿನ ಅನಿವಾರ್ಯ ಜಾಸ್ತಿ ಇದ್ದಾಗ ನಾವು ಬೋರಿಗೆ ಹೋಗಿ ಹೋಗ್ತೀವಿ. ಬಟ್ ನಾವು ಮಳೆಗಾಲದಲ್ಲಿ ನಾವು ನೀರು ಶೇಖರಣೆ ಮಾಡೋದಕ್ಕಿಂತ ಬಾವಿಗಳಿದೆ ಅದು ತಗ್ಸೋದು ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಏನ್ ಮಾಡ್ತಾರೆ ಎಲ್ಲರೂ ಅಂದ್ರೆ, ಬೋರಲ್ಲಿ ನೀರು ಸಿಗುತ್ತಾ ಇಲ್ಲೋ ಬಿಡಪ್ಪ, ನಂದು 1/2 ಎಕರೆ ಜಮೀನು ಆದ್ರೂ ಪರವಾಗಿಲ್ಲ, ನೀರಿನ ಕೆರೆ ಮಾಡಿಸ್ಕೊಳ್ತೀನಿ, ಅದಕ್ಕೆ ಒಂದು 1/2 ಇಂಚ್ ನೀರು ಸಿಕ್ಕರೂ ಕೂಡ ನನ್ನ ಕೆರೆಗೆ ಡಂಪ್ ಮಾಡ್ಕೊಂಡು ನಾನು ನೀರು ಹೊಡಿತೀನಿ, ಶೇಖರಣೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅದರಿಂದ ಇನ್ನೂ ಒಂದೇನಂದ್ರೆ, ಭೂಮಿ ನೀರು ಶೇಖರಣೆ ಆದಷ್ಟು ನಮಗೆ ಇನ್ನೂ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಬಾವಿ ಎಷ್ಟು ತಗ್ಸ್ತೀನಿ ಅನ್ನೋದಲ್ಲ, ಯಾವ ಬಾವಿನ ಎಷ್ಟು ರೀಚಾರ್ಜ್ ಮಾಡ್ಕೊಂಡು ನಾವು ನೀರು ಎಷ್ಟು ಹಿಡಿದಿಟ್ಕೊಳ್ತೀವಿ ಬಾವಿ ಅನ್ನೋದನ್ನ ನಾವು ಇದ್ ವ್ಯಕ್ತಪಡಿಸಬೇಕು. ಕೊಳವೆ ಬಾವಿಗಳ ಬಗ್ಗೆ ನಮ್ಮ ಕೇಳುಗರಿಗೆ ಅಂತಿಮವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ಲಾ ಬಾವಿನೂ ಚೆನ್ನಾಗಿರ್ಲಿ, ಎಲ್ಲಾ ಬಾವಿಲೂ ಒಳ್ಳೆ ನೀರು ಬರಲಿ ಅಂತ ಹೇಳಿ ವ್ಯಕ್ತಪಡಿಸ್ತೀನಿ. ಕೊಳವೆ ಬಾವಿಗಳನ್ನ ಸ್ವಚ್ಛಗೊಳಿಸಬೇಕು ಅಂತ ಹೇಳಿದ್ರೆ, ಈ ಕೊಳವೆ ಬಾವಿಗಳ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನ ಪರಿಹರಿಸಿಕೊಳ್ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಡಿಲೇಶ್? ನಂದು ಮೊಬೈಲ್ ನಂಬರ್ ಇದೆ, ಅದರಿಂದ ನಮ್ಮನ್ನು ಸಂಪರ್ಕಿಸ್ಕೋಬಹುದು. 8197608189. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಕನ್ನಡದಲ್ಲಿ ಹೇಳಿ. 8-1-9-0-6-0-8-1-8-9. ಒಳ್ಳೆಯದು ಡಿಲೇಶ್ ಕುಮಾರ್ ಅವರೇ, ಇದುವರೆಗೆ ಕೊಳವೆ ಬಾವಿಗಳ ಪುನರುಜ್ಜೀವನದಲ್ಲಿನ ಅನುಭವಗಳನ್ನ ಕುರಿತು ವಿವರವಾಗಿ ಮಾಹಿತಿಯನ್ನ ಮಾಡಿಕೊಟ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದುವರೆಗೆ ವಿಶ್ವ ಜಲ ದಿವಸದ ಸಂದರ್ಭದಲ್ಲಿ ಕೊಳವೆ ಬಾವಿಗಳ ಪುನರುಜ್ಜೀವನದ ಕುರಿತಂತೆ ಆಲೂರು ತಾಲೂಕು ಕಾರಗೋಡು ಗ್ರಾಮದ ಯುವ ಕೃಷಿಕ ಕೆಎಂ ಡಿಲೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ, ಈ ಕುರಿತಂತಹ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ರೈತರ ತೋಟ ಅಥವಾ ಹೊಲದಲ್ಲಿ ಮಣ್ಣಿನ ಫಲವತ್ತತೆಯ ವಿನ್ಯಾಸವನ್ನು ನಿರ್ಧರಿಸಲು ಮಣ್ಣಿನ ಪರೀಕ್ಷೆ ಅನಿವಾರ್ಯವಾಗಿದೆ. ಸಸ್ಯಗಳನ್ನು ಬೆಳೆಸಲು ಸಹ ಮಣ್ಣಿನ ಆರೋಗ್ಯವನ್ನು ಪರೀಕ್ಷೆಯನ್ನ ಮಾಡಲಾಗುತ್ತೆ. ಮಣ್ಣಿನ ಪಿಎಚ್ ಅಂತಂದ್ರೆ ರಸಸಾರವನ್ನ ಪರಿಶೀಲಿಸುವ ಮೂಲಕ ಇದನ್ನ ತಯಾರಿಸಲಾಗಿದೆ. ಪೋಷಕಾಂಶದಲ್ಲಿ ಎಲ್ಲಾ ಕೊರತೆಗಳು ಮಣ್ಣಿನಲ್ಲಿ ಇರುವುದನ್ನು ಪರೀಕ್ಷೆಯಿಂದ ತಿಳ್ಕೊಳ್ಬಹುದು. ಹೆಚ್ಚಿನ ರೀತಿಯ ಸಸ್ಯಗಳು, ಹಣ್ಣುಗಳು, ಹೂವುಗಳು ಹಾಗೂ ಇತರೆ ಬೆಳೆಗಳು ಆರೋಗ್ಯಕರವಾಗಿ ಬೆಳೆಯಬೇಕು ಅನ್ನೋದಾದರೆ ಮಣ್ಣಿನ ಪಿಹೆಚ್ ಮಟ್ಟ 6.5 ಇರಬೇಕು. ಮಣ್ಣಿನ ಪಿಹೆಚ್ ಮಟ್ಟ ಹೆಚ್ಚಾದರೆ ಮಣ್ಣಿನಲ್ಲಿರುವ ಮುಖ್ಯ ಪೋಷಕಾಂಶಗಳಾದಂತಹ ಸಾರಜನಕ, ರಂಜಕ ಮತ್ತು ಕಬ್ಬಿಣದಂತಹ ಅಂಶವು ಕಣ್ಮರೆಯಾಗುತ್ತೆ. ಮಣ್ಣಿನ ಪಿಹೆಚ್ ಮಟ್ಟವು ಕಡಿಮೆಯಾದಾಗ ಮಣ್ಣಿನಲ್ಲಿ ವಿಷಕಾರಿ ಅಂಶವು ಹೆಚ್ಚಾಗಿ ಸಸ್ಯಗಳಿಗೆ ಹಾಗೂ ಇತರೆ ಬೆಳೆಗಳಿಗೆ ಹಾನಿಕಾರಕ ಪರಿಣಾಮ ಉಂಟಾಗುತ್ತೆ. ರೈತ ಬಾಂಧವರೇ, ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಏನು ಅನ್ನೋದರತ್ತ ಗಮನ ಹರಿಸೋಣ. ಪೋಷಕಾಂಶಗಳ ಅತಿಯಾದ ಬಳಕೆಯಿಂದಾಗಿ ಇದು ಮಣ್ಣಿನ ಅಸಮತೋಲನಕ್ಕೆ ಕಾರಣವಾಗುತ್ತೆ. ಇದು ಪರಿಸರದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಉಂಟುಮಾಡುತ್ತೆ. ಮಣ್ಣಿನಲ್ಲಿ ಹೆಚ್ಚು ಸಾರಜನಕವಿದ್ರೆ ಸೋರುವಿಕೆ ನಡೆಯುತ್ತೆ ಮತ್ತು ಅಂತರ್ಜಲವು ಕಲುಷಿತವಾಗುತ್ತೆ. ಪ್ರಸ್ತುತ ನಾವು ಬಳಸುವ ರಸಗೊಬ್ಬರಗಳಲ್ಲಿ ರಂಜಕದ ಅಂಶ ಇರುವುದೇ ಕಡಿಮೆ. ಯಾಕೆಂತಂದ್ರೆ ದೀರ್ಘಕಾಲದವರೆಗೆ ಇದನ್ನು ಅತಿಯಾಗಿ ಅನ್ವಯಿಸಲಾಗಿದೆ ಮತ್ತು ಇದನ್ನು ಮಣ್ಣಿನಿಂದ ಸುಲಭವಾಗಿ ಬಂಧಿಸಲಾಗುತ್ತೆ. ಇದು ರಂಜಕದ ಬಳಕೆಯನ್ನ ಉತ್ತೇಜನ ಮಾಡಲ್ಲ, ಅಂತಂದ್ರೆ ಪ್ರೋತ್ಸಾಹವನ್ನ ಮಾಡೋದಿಲ್ಲ. ನಿಮ್ಮ ತೋಟದಲ್ಲಿನ ಮಣ್ಣನ್ನ ನೀವು ಪರೀಕ್ಷಿಸಿದರೆ ಪೋಷಕಾಂಶಗಳಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಗಳನ್ನ ಸರಿಪಡಿಸಲು ನಿಮಗೆ ಅವಕಾಶ ಸಿಗುತ್ತೆ ಮತ್ತು ಅದಕ್ಕೆ ಅನುಗುಣವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಮಣ್ಣಿನ ಪರೀಕ್ಷೆಯನ್ನ ನಡೆಸುವ ಮೂಲಕ ಪರಿಪೂರ್ಣ ತೈಲ ಸ್ಥಿತಿ, ಆರೋಗ್ಯಕರ ವಾತಾವರಣವನ್ನ ಸೃಷ್ಟಿಸುವ ಅವಕಾಶವನ್ನ ನೀವು ಪಡೆಯುತ್ತೀರಿ. ಇದು ಸಸ್ಯಗಳ ಗರಿಷ್ಠ ಬೆಳವಣಿಗೆಗೆ ಕಾರಣವಾಗಿದೆ. ಮಣ್ಣಿನ ಪರೀಕ್ಷೆಯು ನಾವು ಯಾವ ರೀತಿಯ ರಸಗೊಬ್ಬರಗಳನ್ನು ಪೂರೈಸಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡುತ್ತೆ. ನಿಮ್ಮ ಸಸ್ಯದ ಬೆಳವಣಿಗೆಗೆ ಏನೆಲ್ಲ ಸೂಕ್ಷ್ಮ ಪೋಷಕಾಂಶಗಳನ್ನು ಹಾಕಬೇಕು ಅನ್ನೋದನ್ನು ಇದರಿಂದ ಅರ್ಥಕೊಳ್ಬಹುದು. ತೋಟವನ್ನು ನಿರ್ವಹಿಸುವಲ್ಲಿ ಮತ್ತು ಉತ್ತಮ ಇಳುವರಿಯನ್ನು ಪಡೆಯಲು ನೀವು ಸಂಪೂರ್ಣವಾದ ಮಾಹಿತಿಯನ್ನು ಇದರಿಂದ ಪಡ್ಕೊಳ್ಬಹುದು. ನಾಟಿ ಮಾಡುವ ಮೊದಲು ಮಣ್ಣನ್ನು ಪರೀಕ್ಷಿಸುವ ಮೂಲಕ ರೋಗಗಳನ್ನು ಸಹಿಸಿಕೊಳ್ಳುವ ಸಸ್ಯಗಳನ್ನು ನಾವು ನಮ್ಮ ಜಮೀನಿನಲ್ಲಿ ಹಾಕೊಳ್ಬಹುದು. ಇನ್ನು ನಮ್ಮ ಜಮೀನಿನಲ್ಲಿ ಮಣ್ಣಿನ ಪರೀಕ್ಷೆ ಮಾಡೋದು ಹೇಗೆ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಗಮನಿಸ್ಕೊಳ್ಳಿ, ನಿಮ್ಮ ತೋಟದಲ್ಲಿ ಮಣ್ಣನ್ನು ಪರೀಕ್ಷಿಸಲು ಪ್ರಾರಂಭ ಮಾಡಬೇಕು ಅನ್ಬೇಕಾದ್ರೆ ನೀವು ಟ್ರೋವೆಲ್ ಬಳಸಿ, ಅಂತಂದರೆ ವಿ ಆಕಾರದ ನೆಲದಲ್ಲಿ ಬೆಣೆಯನ್ನು ರಚನೆ ಮಾಡಿಕೊಳ್ಬೇಕು. ಈ ಬೆಣೆಯಿಂದ 2-2.5 ಅಗಲ ಮತ್ತು 6-7 ಆಳದಲ್ಲಿ ಇರಬೇಕು. ನಂತರ ನೀವು ಬೆಣೆಯನ್ನು ತೆಗಿಬೇಕಾಗತ್ತೆ ಮತ್ತು ಮಾದರಿಯ ಮಧ್ಯದಿಂದ 2.5 ದೂರದಲ್ಲಿರುವ ಚಂಕ್ ಅನ್ನು ತೆಗೆದುಹಾಕಬೇಕು ಅಥವಾ ಅದನ್ನು ತುಂಡರಿಸಬೇಕು. ಈ ಮಾದರಿಯನ್ನು ಲೋಹವಲ್ಲದ ಬೌಲ್ ಅಥವಾ ಬಕೆಟ್ನಲ್ಲಿ ಹಾಕೊಳ್ಬೇಕು. ನೀವು ಪರೀಕ್ಷೆಗೆ ತೆಗೆದುಕೊಳ್ಳಬೇಕಾದ ಮಣ್ಣಿನ ಪ್ರಮಾಣವು ಮಾದರಿಯನ್ನು ನಡೆಸುತ್ತಿರುವ ಪ್ರದೇಶದ ವಿಸ್ತೀರ್ಣವು ನಿಮಗೆ ತಿಳಿದಿರುತ್ತೆ. ನಿಮ್ಮ ಪ್ರದೇಶವು ತುಂಬ ದೊಡ್ಡದಾಗಿದ್ರೆ ಜಮೀನಿನ ಸುತ್ತ ಸುಮಾರು 10 ಸ್ಥಳಗಳನ್ನು ಆಯ್ಕೆ ಮಾಡುವ ಮೂಲಕ ನೀವು ಮೊದಲು ಅದನ್ನು ಪುನರಾವರ್ತನೆಯನ್ನು ಮಾಡಿಕೊಳ್ಬೇಕು. ಜಮೀನಿನ ವಿವಿಧ ಸ್ಥಳಗಳಿಂದ ಸಂಗ್ರಹಿಸಿದ ಎಲ್ಲ ಮಣ್ಣಿನ ಮಾದರಿಗಳನ್ನು ಮಿಶ್ರಣ ಮಾಡಿ ಸಂಪೂರ್ಣವಾಗಿ ಒಣಗಿಸ್ಕೊಳ್ಬೇಕು. ನಂತರ ಈ ಮಣ್ಣನ್ನು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕೊಳ್ಬೇಕಾಗತ್ತೆ. ಇದಾದ ನಂತರ ನೀವು ಮಣ್ಣಿನ ಬಗ್ಗೆ ಎಲ್ಲ ವಿವರಗಳನ್ನು ಒಳಗೊಂಡಿರುವ ಮಾಹಿತಿ ಹಾಳೆಯನ್ನು ಭರ್ತಿ ಮಾಡಿ ನಂತರ ಪ್ಲಾಸ್ಟಿಕ್ ಚೀಲದಲ್ಲಿ ಇರಿಸಲಾದ ಮಾದರಿ ಮಣ್ಣನ್ನು ಲಗತ್ತಿಸಿ ಕಳುಹಿಸಿಕೊಡಬೇಕು. ಆಳವಾದ ಮಣ್ಣನ್ನು ಒಳಗೊಂಡಿರುವ ಮಾದರಿಯನ್ನು ನೀವು ಕಳುಹಿಸಿಕೊಡಬೇಕಾಗತ್ತೆ. ಯಾಕೆಂತಂದ್ರೆ ನೆಲದಿಂದ 5 ಅಗೆದ ನಂತರ ಎಲ್ಲ ಆಳವಾದ ಮಣ್ಣು ಅದರಲ್ಲಿರುವ ಜೀವಿಗಳು, ಪೋಷಕಾಂಶಗಳು, ಸಾವಯವ ಪದಾರ್ಥಗಳು ಮತ್ತು ಸಸ್ಯದ ಬೇರುಗಳನ್ನು ಪರೀಕ್ಷಿಸಲು ಉಪಯುಕ್ತ. ಪ್ರತಿ ವರ್ಷ ಮಣ್ಣಿನ ಮಾದರಿಯನ್ನು ಪರೀಕ್ಷಿಸುವ ಮತ್ತು ವರದಿಗಳನ್ನು ಪಡೆಯುವ ಅಗತ್ಯ ಇರೋದಿಲ್ಲ. ಪ್ರತಿ 3 ಒಮ್ಮೆ ಇದನ್ನು ಮಾಡಿದರೆ ಸಾಕಾಗುತ್ತೆ. ಮಾದರಿಗಳನ್ನು ಸಂಗ್ರಹಿಸಲು ಚಳಿಗಾಲವು ಅತ್ಯುತ್ತಮವಾದಂತಹ ಕಾಲವಾಗಿದೆ. ನೀವು ಪ್ರಮುಖವಾಗಿ ನೆನಪಿಟ್ಟುಕೊಳ್ಳಬೇಕಾದಂತಹ ಅಂಶ ಏನು ಅಂತಂದರೆ, ಪ್ರತಿ ಬೆಳೆಗೆ ಶಿಫಾರಸುಗಳು ವಿಭಿನ್ನವಾಗಿರುತ್ತೆ. ಆದ್ದರಿಂದ ಸ್ಥಳೀಯ ವಿಸ್ತರಣಾ ಕಚೇರಿಗೆ ಮಾದರಿಯನ್ನು ಕಳುಹಿಸುವಾಗ ನಿಮ್ಮ ತೋಟದಲ್ಲಿ ನೀವು ಬೆಳೆಯಲು ಬಯಸುವ ಬೆಳೆಗಳ ಪ್ರಕಾರವನ್ನು ನೀವು ತಿಳ್ಕೊಳ್ಬೇಕು. ರೈತ ಬಾಂಧವರೇ, ಇದುವರೆಗೆ ಕೃಷಿಯಲ್ಲಿ ಮಣ್ಣು ಪರೀಕ್ಷೆಯ ಮಹತ್ವ,

ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಹಾಸನ, ಮಂಗಳೂರು ಹಾಗೂ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಈಗ ಕೇಳೋಣ ಒಂದು ಜನಪದ ಗೀತೆಯನ್ನ ಪಿಚ್ಚಳ್ಳಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಹನ್ನೆರಡು ತೂಬೋ ಹನ್ನೆರಡು ತೂಬೋ ಮದಗ ಗಂಗವ್ವ ಸುರಿದೋ